ನಿಟ್ಟಮೇಘ ಸಂದೇಶ ಕೇಳಿದ್ರಲ್ಲ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ತಜ್ಞವಾಣಿ ಎಲ್ಲ ರೈತ ಬಂದರಿಗೂ ನಮಸ್ಕಾರ. ಈ ನನ್ನ ಜೊತೆಗೆ ಕಲಬುರಗಿಯ ಕೃಷಿ ಮಹಾವಿದ್ಯಾಲಯದ ಬೀಜ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಿಗೆ ಸೇವೆ ಸಲ್ಲಿಸ್ತಾ ಇರುವಂತಹ ಡಾಕ್ಟರ್ ಲೋಕೇಶ್ ಅವರ ಹತ್ರ ಅವರನ್ನ ಮಾತಾಡಿಸಿ ಬೀಜ ಮತ್ತು ಕಾಳಿನ ವ್ಯತ್ಯಾಸ ಏನದ, ಗುಣಮಟ್ಟದ ಬೀಜ ಯಾವುದು ಮತ್ತು ಬೀಜೋತ್ಪಾದನೆ ಯಾವ ರೀತಿ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವಂತ. ನಮಸ್ಕಾರ ಡಾಕ್ಟರ್ ಲೋಕೇಶ್ ಅವರೇ. ನಮಸ್ಕಾರ ಎಲ್ಲ ರೈತ ಬಂದವರಿಗೆ. ಸರಿ, ಈಗ ಯಾವುದೇ ಒಂದು ಒಳ್ಳೆ ಬೆಳೆ ತಗೋಬೇಕು ಅಂತಂದ್ರೆ ಗುಣಮಟ್ಟದ ಬೀಜ ಬಹಳ ಮುಖ್ಯ. ಗುಣಮಟ್ಟದ ಬೀಜ ಮಾಡಬೇಕಂತ ಗುಣಮಟ್ಟದ ಬೀಜದ ಉತ್ಪಾದನೆ ನಮ್ಮ ರೈತರು ಮಾಡ್ಕೊಳ್ಬೇಕು. ಮೊದಲಿಗೆ ಬೀಜ ಅಥವಾ ಒಳ್ಳೆ ಗುಣಮಟ್ಟದ ಬೀಜ ಅಂತಂದ್ರೆ ಎದಕ್ಕಂತೀವಿ? ಬೀಜ ಅಂತ ಕರಿಬೇಕಾದ್ರೆ ನಾವು ಆ ಬೀಜ ಶುದ್ಧವಾಗಿರ್ಬೇಕು. ಶುದ್ಧ ಅಂದ್ರೆ ಅದರಲ್ಲಿ ಬೀಜದಲ್ಲಿ ಯಾವುದೇ ಕಾರಣಕ್ಕೆ ನಾವು ಮಾರ್ಕೆಟ್ ಇಂದ ತಂದಿರ್ತೀವಿ ಪ್ಯಾಕೆಟ್ ಅಲ್ಲಿ ಬೀಜ, ಆ ಬೀಜ ನಾವು ನೋಡಿರ್ತೀವಿ. ಆ ಬೀಜದಲ್ಲಿ ಏನಿರುತ್ತೆ, ಶುದ್ಧವಾದ ಬೀಜ ಬಿಟ್ಟರೆ ಯಾವುದೇ ಕಸ ಕಡ್ಡಿ ಮಣ್ಣು ಏನು ಇರಲ್ಲ, ಅಂತದಕ್ಕೆ ನಾವು ಬೀಜ ಅಂತ ಕರಿತೀವಿ. ನೀವು ಸಹ ಬೀಜ ಮಾಡ್ಕೋಬೇಕಂದ್ರೆ ನಾವು ಯಾವ ರೀತಿ ಬೀಜ ಮಾಡಿ ನಿಮಗೆ ಕೊಟ್ಟಿರ್ತಾರೋ ನೀವು ಸಹ ಅದೇ ರೀತಿ ಬೀಜನ ಸಂಗ್ರಹಣೆ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ನೀವು ಕಟಾವ್ ಮಾಡಿದ್ಮೇಲೆ ರಾಶಿ ಮಾಡಿದ್ಮೇಲೆ ಆ ಬೀಜವನ್ನ ಒಣಗಿಸಬೇಕು. ಒಣಗಿಸಿದ್ದಾದ್ಮೇಲೆ ನಾವು ಅದನ್ನ ಜರಡಿ ಮುಖಾಂತರ ಅದನ್ನ ಬೇರ್ಪಡಿಸಬೇಕು. ಕಸ ಕಡ್ಡಿ ಮಣ್ಣು ಇತರೆ ಅನ್ಯ ಜಾತಿಯ ಬೀಜಗಳಿದ್ರೆ ಅದನ್ನೆಲ್ಲ ಬೇರ್ಪಡಿಸಿಬಿಟ್ಟು ಶುದ್ಧವಾದ ಬೀಜ, ಅದರಲ್ಲಿ ಯಾವುದೇ ಕಲಬೆರಕೆ ಇರಬಾರದು, ಅಂತ ಶುದ್ಧವಾದ ಬೀಜನ ಒಂದೇ ಗಾತ್ರದ ಬೀಜಗಳನ್ನು ನಾವು ಆಯ್ಕೆ ಮಾಡಿ ಅದನ್ನ ನಾವು ಮುಂದಿನ ಹಂಗಾಮಿ ಬಿತ್ತಕ್ಕೆ ಉಪಯೋಗಿಸಿ ಅಂತವಕ್ಕೆ ನಾವು ಬೀಜ ಅಂತ ಕರಿತೀವಿ. ಹಾಗಂತಂದ್ರೆ ಬೀಜ ಮತ್ತು ಕಾಳಿನ ನಡುವೆ ವ್ಯತ್ಯಾಸವನ್ನ ನಾವು ಯಾವ ರೀತಿ ಕಂಡುಹಿಡಬೇಕು? ಈಗ ನಾವು ಬೀಜಕ್ಕಂದ್ರೆ ವಿಶೇಷ ಮಹತ್ವ ಕೊಡ್ತೀವಿ. ಬೀಜೋತ್ಪಾದನೆ ಕೈಗೊಳ್ಬೇಕಾದ್ರೆ ನಮಗೆ ಅತಿ ಹೆಚ್ಚಿನ ಒಂದು ಹಣದ ಅವಶ್ಯಕತೆ ಇರುತ್ತೆ ಮತ್ತು ತಾಂತ್ರಿಕತೆ ನಾವು ತಿಳ್ಕೊಂಡಿರ್ಬೇಕಾಗುತ್ತೆ ಮತ್ತೆ ಅದರಿಂದ ಶ್ರದ್ಧೆನೂ ಜಾಸ್ತಿ ನಮ್ಗೆ ಇರಬೇಕಾಗುತ್ತೆ. ಇದ್ರೆ ಮಾತ್ರ ನಾವು ಬೀಜೋತ್ಪಾದನೆ ನಾವು ಅದರಲ್ಲಿ ಉತ್ತೇಜನ ಆಗಿಬಿಟ್ಟು ಇದು ಮಾಡಬಹುದು. ಅದೇ ನಾವು ಕಾಳು ಅಂದ್ರೆ ಅದಕ್ಕೆ ನಮ್ಗೆ ವಿಶೇಷವಾಗಿ ಯಾವುದೇ ಒಂದು ಧಾನ್ಯ ಬೀಜೋತ್ಪಾದನೆ ಯಾವ ತಾಂತ್ರಿಕತೆ ಬೇಕಾಗಲ್ಲ. ನಾವು ಬೀಜೋತ್ಪಾದನೆ ಮಾಡ್ಬೇಕಾದ್ರೆ ಬೀಜದ ಆಯ್ಕೆಯಿಂದ ಹಿಡಿದು ಕೊನೆಗೆ ಮಾರಾಟ ಮಾಡೋವರೆಗೂ ಸಹ ವಿಶೇಷವಾದ ಕಾಳಜಿ ವಹಿಸ್ತೀವಿ. ಬೀಜೋತ್ಪಾದನೆಯಲ್ಲಿ ಒಂದು ಬೀಜ ಆಯ್ಕೆ, ಬೀಜೋಪಚಾರ, ಬೀಜದ ಕಟಾವು, ನಂತರ ಅದನ್ನ ಒಣಗಿಸೋದು, ಅದಾದ್ಮೇಲೆ ಸಂಸ್ಕರಣೆ ಮಾಡಿಸೋದು, ಅದಾದ ಬೀಜ ಪರೀಕ್ಷೆ ಮಾಡ್ತೀವಿ, ಅದಾದ್ಮೇಲೆ ಪರೀಕ್ಷೆ ಮಾಡಿದ್ದಾದ್ಮೇಲೆ ಅದನ್ನ ಬೀಜೋಪಚಾರ ಮಾಡಿ ಪ್ಯಾಕಿಂಗ್ ಮಾಡಿ ಅಲ್ಲಿವರೆಗೂ ನಾವು ಸಹ ವಿಶೇಷ ಕಾಳಜಿ ವಹಿಸ್ತೀವಿ. ಅದೇ ನಾವು ಕಾಳು ಅಥವಾ ಧಾನ್ಯ ಅಂದ್ರೆ ನಾವು ಅದಕ್ಕೆ ಬಿತ್ತುತ್ತೀವಿ, ಗೊಬ್ಬರ ಹಾಕ್ತೀವಿ, ಬಿತ್ತೀವಿ, ಅದಕ್ಕೆ ಯಾವುದೇ ತರಹದ ಒಂದು ವಿಶೇಷ ಕಾಳಜಿ ಬೇಕಾಗಲ್ಲ. ಅದನ್ನ ಕಟಾವ್ ಮಾಡಿಬಿಟ್ಟು ನಾವು ಊಟಕ್ಕೆ ಉಪಯೋಗಿಸ್ತಕ್ಕಂಥದ್ದು, ಅದಕ್ಕೆ ನಾವು ಧಾನ್ಯ ಅಥವಾ ಕಾಳು ಅಂತ ಕರಿತೀವಿ. ಸೊ ಇವೆರಡಕ್ಕಂತ ವ್ಯತ್ಯಾಸ ಅಂದ್ರೆ ಅತಿ ಹೆಚ್ಚು ಮುತುವರ್ಜಿ ವಹಿಸ್ತಕ್ಕಂಥದ್ದು ಬೀಜೋತ್ಪಾದನೆ, ಕಡಿಮೆ ಮುತುವರ್ಜಿ ವಹಿಸ್ತಕ್ಕಂಥದ್ದು ಕಾಳು ಅಥವಾ ಧಾನ್ಯ ಬೀಜೋತ್ಪಾದನೆಯಲ್ಲಿ. ಸರಿಗೆ ಬೀಜೋತ್ಪಾದನೆ ಮಾಡಬೇಕು ಅಂತಂದಾಗ ಈ ಬೆಳೆಯುವಂತ ಸಮಯದಲ್ಲಿ ಏನೆಲ್ಲ ಕಾಳಜಿ ವಹಿಸಬೇಕಂದ್ರೆ ಒಳ್ಳೆ ಗುಣಮಟ್ಟದ ಬೀಜ ನಾವು ಉತ್ಪಾದನೆ ಆಗ್ಬೇಕಂದ್ರೆ ಪ್ರಥಮವಾಗಿ ನಾವು ಒಂದು ಬೀಜದ ಆಯ್ಕೆ ಮಾಡ್ತೀವಿ. ನಮ್ಮಲ್ಲಿ ಬೇರೆ ಬೇರೆ ವರ್ಗದ ಬೀಜಗಳು ಹೇಳ್ತೀವಿ. ಒಂದು ನ್ಯೂಕ್ಲಿಯಸ್ ಬೀಜ ಅಂತ ಕರಿತೀವಿ, ಆಮೇಲಿಂದ ತಳಿವರ್ಧಕ ಬೀಜ ಅಂತ ಕರಿತೀವಿ, ಮೂಲ ಬೀಜ ಅಂತ ಕರಿತೀವಿ, ಪ್ರಮಾಣಿತ ಬೀಜ ಅಂತ ಕರಿತೀವಿ ಮತ್ತು ನಿಜ ಬೀಜ. ಈ ರೀತಿ ಐದು ವರ್ಗದ ಬೀಜಗಳು ನಮ್ಮಲ್ಲಿ ದೊರೆತವೆ. ಸೊ ಇವುಗಳ ವ್ಯತ್ಯಾಸ ಏನಂದ್ರೆ ಈಗ ನ್ಯೂಕ್ಲಿಯಸ್ ಬೀಜ ಆಮೇಲಿಂದ ತಳಿವರ್ಧಕ ಬೀಜ ಏನು ವ್ಯತ್ಯಾಸ ಇಲ್ಲ ಇವಕ್ಕೆ, ಇವೆರಡು ವರ್ಗದ ಬೀಜಗಳಿಗೆ. ಸೊ ಇವು ಏನಂದ್ರೆ ಇಂಥ ವರ್ಗದ ಬೀಜಗಳನ್ನ ಕೃಷಿ ವಿಶ್ವವಿದ್ಯಾಲಯದಲ್ಲೇ ಮತ್ತೆ ಕರ್ನಾಟಕ ರಾಜ್ಯ ಬೀಜ ನಿಗಮ ಮತ್ತೆ ಇತರೆ ನಮ್ಮ ICAR ಸಂಶೋಧನಾ ಕೇಂದ್ರಗಳಲ್ಲಿ ಮಾತ್ರ ನಾವು ಬೀಜೋತ್ಪಾದನೆ ಕೈಗೊಳ್ತೀವಿ. ಇಂಥ ವರ್ಗದ ಬೀಜಗಳನ್ನ ಯಾವುದೇ ಕಾರಣಕ್ಕೆ ರೈತರ ಜಮೀನಿಗಳು ಕೊಡಲ್ಲ. ಇದು ಉತ್ತಮವಾದ ಗುಣಮಟ್ಟ ಹೊಂದಬೇಕಂದ್ರೆ ನಾವು ಇದನ್ನ ಕಡಿಮೆ ಪ್ರಮಾಣದಲ್ಲಿ ಬೀಜೋತ್ಪಾದನೆ ಮಾಡಿ ಮುಂದಿನ ಹಂಗಾಮಿಗೆ ನಾವು ಮೂಲ ಬೀಜ ಬೀಜೋತ್ಪಾದನೆ ಮಾಡಬೇಕಂದ್ರೆ ನಮಗೆ ತಳಿವರ್ಧಕ ಬೀಜ ಬೇಕಾಗುತ್ತೆ. ಸೊ ಈ ಒಂದು ಗುಣಮಟ್ಟವಾದ ಬೀಜ ನಾವು ನಮ್ಮ ಸಂಶೋಧನಾ ಕೇಂದ್ರದಲ್ಲಿ ಬೀಜೋತ್ಪಾದನೆ ಮಾಡಿ ನಂತರ ನಾವು ರೈತರುಗಳಿಗೆ ಬೀಜೋತ್ಪಾದನೆ ಮಾಡಕ್ಕೆ ನಾವು ಸೀಡ್ ಪ್ರೊಡಕ್ಷನ್ ಪ್ರೋಗ್ರಾಮ್ ಪಾರ್ಟಿಸಿಪೇಟ್ ರೈತರ ಸಹಭಾಗಿತ್ವದಲ್ಲಿ ಬೀಜೋತ್ಪಾದನೆ ಕೈಗೊಳ್ತೀವಿ. ಅಂತ ಸಂದರ್ಭದಲ್ಲಿ ಆಸಕ್ತಿಗಳು ಇರತಕ್ಕಂಥ ರೈತರು ಬೀಜೋತ್ಪಾದನೆ ಮಾಡಬೇಕಂತ ರೈತರು ಇದ್ದಾರೋ ನಮ್ಮಲ್ಲಿ ಬ್ರೀಡರ್ ಸೀಡು, ಫೌಂಡೇಶನ್ ಸೀಡು ತಗೊಂಡೋಗ್ಬಹುದು. ತಗೊಂಡೋಗಿ ಅವರು ಬೀಜೋತ್ಪಾದನೆ ಮಾಡಿದ್ಮೇಲೆ ನಾವು ಅವರ ಜಮೀನುಗಳಿಗೆ 2-3 ಸಾರಿ ಭೇಟಿ ಕೊಡ್ತೀವಿ, ಕ್ಷೇತ್ರ ತಪಾಸಣೆ ಮಾಡ್ತೀವಿ. ನಾವು ಕೊಡಿತಕ್ಕಂಥ ಬೀಜದಲ್ಲಿ ಏನಾದರೂ ಬೆರಕೆ ಇದೆಯಾ, ಸೊ ಎಷ್ಟು ಪ್ರಮಾಣದಲ್ಲಿ ಇದೆ, ಈ ಶೇಕಡಾ 2% ಗಿಂತ ಜಾಸ್ತಿ ಇತ್ತಂದ್ರೆ ಅಂತ ಬೀಜಗಳನ್ನು ನಾವು ಬೀಜ ಮುಂದಿನ ಹಂಗಾಮಿಗೆ ನಾವು ಖರೀದಿ ಮಾಡಲ್ಲ. ಸೊ ಅಂತ ಒಂದು ಕ್ವಾಲಿಟಿ ಉತ್ತಮವಾದ ಗುಣಮಟ್ಟವಾದ ಬೀಜ ಬರಬೇಕಂದ್ರೆ ಸಹ ಅಂತ ಹಂತದಲ್ಲಿ ಸಹ ನಾವು ಏನಾದ್ರೂ ಬೆರಕೆ ಬೀಜ ಇತ್ತಂದ್ರೆ ಸಹ ಅಂತ ಒಂದು ಪ್ರಮಾಣದ ಇತ್ತಂದ್ರೆ ನಾವು ರೈತರಿಗೆ ಅದನ್ನ ಕೇಳ್ತೀವಿ, ಕಿತ್ತಾಕ್ಬಿಟ್ಟು ಅದು ಕ್ವಾಲಿಟಿ ನಾವು ಗುಣಮಟ್ಟ ಕಾಪಾಡಬೇಕು. ಸೊ ಕಡಿಮೆ ಪರ್ಸೆಂಟ್ ಶೇಕಡಾ 2% ಕಡಿಮೆ ಇತ್ತಂಗದ ಅಂತ ಗಿಡಗಳು ಜಮೀನಲ್ಲಿ ಕಂಡಾಗ ನಾವು ಅದನ್ನ ಬೇರೆ ಒಂದು ಗಿಡ ಉದ್ದ ಇರೋದು, ಒಂದು ತುಂಡ ಇರೋದು, ಒಂದು ಗಿಡದ ಬಣ್ಣ, ನಾವು ಒರಿಜಿನಲ್ ಗಿಡದ ಯಾವ್ದಾದ್ರು ತೊಗರಿದಲ್ಲಿ ಹಳದಿ ಬಣ್ಣದ ಒಂದೊಂದು ಯಾವ್ದೋ ಪಿಂಕ್ ಕಲರ್ ಗಿಡದ ಇತ್ತು ಅಂದ್ರೆ ಒಂದೋ ಎರಡು ಇರ್ತಾವಲ್ಲ, ಅಂತ ಒಂದು ಗಿಡಗಳು ಕಾಣಿಸ್ಕೊಂಡಾಗ ಅದನ್ನ ನಾವು ಕಿತ್ತು ಬೇರ್ಪಡಿಸ್ಬಿಟ್ಟು ಒಂದು ಒಂದೇ ಗುಣಮಟ್ಟವಾದ ಬೀಜನ ನಾವು ಭೂಮಿನೆಲ್ಲ ಬಿಡಬೇಕಾಗುತ್ತೆ ಅಲ್ಲಿ ಸಸಿಗಳನ್ನ. ನಂತರ ಅದನ್ನ ಕಟಾವ್ ಮಾಡ್ತೀವಿ. ಕಟಾವ್ ಮಾಡಿದ್ಮೇಲೆ ಸಹ ರಾಶಿ ಮಾಡೋ ಟೈಮಲ್ಲಿ ಏನಾದ್ರು ಕಂಡು ಬರ್ತಂದ್ರೆ ಅವು ಸಹ ಕೈಗಳು ಹಚ್ಚಿಬಿಟ್ಟು ಲೇಬರ್ ಹಚ್ಚಿಬಿಟ್ಟು ಅಂತವನ್ನ ಬೇರ್ಪಡಿಸಬೇಕು ಕಡಿಮೆ ಪ್ರಮಾಣದ ಇದ್ದಾಗ. ಸೊ ಈ ತರ ಮಾಡಿದಾಗ ಏನಾಗುತ್ತೆ ಬೀಜದಲ್ಲಿ ಒಂದೇ ರೀತಿಯ ಗುಣಮಟ್ಟ ಇರುತ್ತೆ. ಒಂದು ತಳಿ ಅಂತ ತಗೊಂಡಾಗ ಅದು ಯಾವುದೇ ರೀತಿ ಅನ್ಯ ಜಾತಿಯ ಬೀಜಗಳು ಅದರಲ್ಲಿ ತೆರಕೆ ಆಗಬಾರ್ದು. ಸೊ ಅಂತ ಒಂದು ಬೀಜಕ್ಕೆ ನಾವು ಬಹಳಷ್ಟು ವಿಶೇಷ ಮಹತ್ವ ಕೊಟ್ಬಿಟ್ಟು ಬೀಜೋತ್ಪಾದನೆ ಮಾಡಿದ್ರೆ ಬೆಳೆ ಒಂದೇ ಮಟ್ಟಕ್ಕೆ ಬರುತ್ತೆ, ಬೆಳೆ ನೋಡೋಕೆ ಒಂದೇ ಚೆನ್ನಾಗಿ ಕಾಣುತ್ತೆ. ಅದೇ ರೀತಿ ಮಾರ್ಕೆಟ್ಗೆ ನೀವು ಇದರ ಬೀಜಗಳ ರಾಶಿಯನ್ನು ಮಾರ್ಕೆಟಲ್ಲಿ ಹಾಕಿದಾಗ ನಿಮ್ಗೆ ಯಾವುದೇ ರೀತಿ ಕಾರಣಕ್ಕೆ ಧಾರಣೆ ಕಡಿಮೆ ಆಗಲ್ಲ. ನೀವು ಮಾರ್ಕೆಟ್ನಲ್ಲಿ ಹಾಕಿದಾಗ ಈ ತೊಗರಿ ಬೀಜದಲ್ಲಿ ಬಿಳೆ ಬೀಜ ಕೆಂಪು ಬೀಜ ಮಿಕ್ಸ್ ಆಗಿತ್ತು ಅಂತಂದ್ರೆ ಅಂತ ಒಂದು ರಾಶಿ ಮಾರ್ಕೆಟಲ್ಲಿ ಯಾವತ್ತಿಗೂ ಧಾರಣೆ ಕಡಿಮೆ ಆಗುತ್ತೆ, ಒಳ್ಳೆ ರೇಟ್ ನಮಗೆ ಸಿಗೋದಿಲ್ಲ. ಸಿಗಲ್ಲ ಸರ್. ಈಗ ನಮ್ಮ ರೈತ ಬಾಂಧವರು ಯಾರು ತಾವೇ ಬೆಳೆದಿರುವಂತ ಬೀಜಗಳನ್ನ ಸಂಗ್ರಹಣೆ ಮಾಡ್ತಾರೆ, ಅವನ್ನ ಆಯ್ಕೆ ಮಾಡಿ ಇಟ್ಕೊಳ್ತಾರಲ್ಲ, ಮುಂದಿನ ಹಂಗಾಮಿಗೆ ಅವರು ಬಿತ್ತನೆ ಮಾಡಬೇಕಾಗ್ತದೆ. ಆ ಒಂದು ಸಮಯದೊಳಗೆ ಅವ್ರು ಯಾವ ರೀತಿ ಒಂದು ಬೀಜಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು ಮತ್ತೆ ಸಂಗ್ರಹಣೆ ಮಾಡ್ಬೇಕಂತಾರೆ. ಉದಾಹರಣೆಗೆ ನಾನು ಒಂದು ಬೆಳೆ ಬಗ್ಗೆ ಕೊಡ್ತೀನಿ ಮಾಹಿತಿ. ಯಾವ ರೀತಿ ಈಗ ಹೆಸರು ಬೀಜ ಅಂತ ತಾಂತರಿ, ನೀವು ಹೆಸರು ಬೆಳೆ ಕಟಾವ್ ಮಾಡ್ತೀರಿ, ಕಟಾವ್ ಮಾಡಿದ್ಮೇಲೆ ನೀವು ನಾನು ಹೇಳಿದ್ರೆ ಮೊದಲೇ ಹೇಳಿದಂಗೆ ಅದನ್ನ ರಾಶಿ ಮಾಡ್ತೀವಿ, ಅದರಲ್ಲಿ ಸಂಸ್ಕರಣೆ ಮಾಡ್ತೀವಿ, ಕಸ ಕಡ್ಡಿ ಎಲ್ಲ ತೆಗೆದ್ಬಿಟ್ಟು ಶುದ್ಧವಾದ ಬೀಡನ ಬೀಜನ ಒಂದ್ ಕಡೆ ಮಾಡ್ತೀವಿ. ಅದಾದ ನಂತರ ಆ ಒಣಗಿಸಿದ ಬೀಜಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಒಂದು ಕ್ವಿಂಟಲ್ ಬೀಜಕ್ಕೆ ಅರ್ಧ ಕೆಜಿ ಔಡ್ಲೆ ಎಣ್ಣೆ, ಒಂದು ಕ್ವಿಂಟಲ್ ಬೀಜಕ್ಕೆ ಅರ್ಧ ಕೆಜಿಯಷ್ಟು ಔಡ್ಲೆ ಎಣ್ಣೆನ ಶುದ್ಧವಾದ ಬೀಜಕ್ಕೆ ನಾವು ಬೀಜೋಪಚಾರ ಮಾಡಿಬಿಟ್ಟು ನೆರಳಲ್ಲಿ ಒಣಗಿಸಿ ನಂತರ ಅದನ್ನ ಶುದ್ಧವಾದ ಒಳ್ಳೆ ಚೀಲದಲ್ಲಿ, ಯಾವುದೇ ಒಂದು ಕೀಟಬಾಧೆ ಇರಬಾರದು ಅಂತ ಒಳ್ಳೆ ಚೀಲನ ನಾವು ಆಯ್ಕೆ ಮಾಡಿ ಅಂತ ಒಂದು ಚೀಲದಲ್ಲಿ ಬೀಜವನ್ನು ನಾವು ಸಂಗ್ರಹಣೆ ಮಾಡಿಟ್ರೆ ಮುಂದಿನ ಹಂಗಾಮಿಗೆ ನಾವು ಅದನ್ನ ಶೇಕಡವಾರು ಮೊಳಕೆ ಪ್ರಮಾಣ ನಾವು ಕಾಪಾಡಬಹುದು. ಈಗ ಫಾರ್ ಎಕ್ಸಾಂಪಲ್ ಹೆಸರು ಬೀಜ ಅಂತ ಹೇಳಿದ್ರಿ, ಹೆಸರು ಬೀಜ ನಾವು ಪಾಸ್ ಆಗಬೇಕಂದ್ರೆ 100 ಬೀಜ ಮೊಳಕೆ ಬಂದ್ರೆ ಪಾಸ್, ಅದೇ ರೀತಿ ಉದ್ದಿನ ಬೀಜ 100 ಬಂದ್ರೆ ಪಾಸ್, ತೊಗರಿ ಬೀಜ 100 ಬಂದ್ರೆ ಪಾಸ್, ಕಡಲೆ 100 ಮೊಳಕೆ ಬರಬೇಕು, 85 ಬಂದ್ರೆ ಪಾಸ್ ಅಂತ, ಇಲ್ಲಾಂದ್ರೆ ನಾವು 84 ಬಂದ್ರೆ ಫೇಲ್ ಅಂತ ಕನ್ಸಿಡರ್ ಮಾಡಿ ಆ ಬೀಜನ ಬಿತ್ತನೆ ಮಾಡಕ್ ಅವಕಾಶ ಮಾಡಲ್ಲ. ರೈತರು ತಮ್ಮ ಮಟ್ಟದಲ್ಲಿ ಈ ಮೊಳಕೆ ಪರೀಕ್ಷೆ ಮಾಡಿ ಬಿತ್ತನೆ ಮಾಡ್ಬೇಕಂತ. ಹೌದು, ಪ್ರತಿಯೊಬ್ಬ ರೈತರು ಸಹ ಮನೆ ಬೀಜ ಆಗ್ಲಿ ಪಾಕೆಟ್ ಬೀಜ ಆಗ್ಲಿ ಬಂದಿರತಕ್ಕಂತ ಬೀಜ ನೀವು ಬಿತ್ತನೆ ಉಪಯೋಗಿಸಬೇಕಂತ ಬೀಜ ನಾವು ಒಂದು 15 ಮುಂಚೆ ಅಂತ ಬೀಜಗಳನ್ನ ಪ್ಯಾಕೆಟ್ ಹೊಡೆದ್ಬಿಟ್ಟು ಆ ಬೀಜಗಳನ್ನ ನೀವು ಒಂದಿಷ್ಟು 100-200 ಬೀಜ ನೀವು ಆಯ್ಕೆ ಮಾಡ್ರಿ, ಎಣಿಕೆ ಮಾಡಬೇಕು, 100 ಬೀಜ ಎಣಿಕೆ ಮಾಡ್ರಿ. ಎಣಿಕೆ ಮಾಡಿರ್ತಕ್ಕಂಥ ಬೀಜಗಳನ್ನ ನೀವು ಈ ಮನೆಯಲ್ಲಿ ಈ ಪ್ಲಾಸ್ಟಿಕ್ ಟ್ರೇ ತಾಳ್ರಿ, ಪ್ಲಾಸ್ಟಿಕ್ ಟ್ರೇನಲ್ಲಿ ಉಸುಕು ಮಣ್ಣು ಎರಡು ಸಮ ಪ್ರಮಾಣದಲ್ಲಿ ತುಂಬ್ರಿ, ತುಂಬಿಟ್ಟು ಅದರಲ್ಲಿ ಒಂದು ಬೀಜದಿಂದ ಇನ್ನೊಂದು ಬೀಜಕ್ಕೆ 1 ಅಂತರದಲ್ಲಿ ನೀವು ಬೀಜನ ಅದರಲ್ಲಿ 100 ಬೀಜ ಹಾಕಬೇಕು. ಅಂದ್ರೆ ಒಂದೇ ಕಡೆ ಹಾಕಬಾರ್ದು, ಒಂದಿಂದ ಬೀಜಕ್ಕೆ ಇನ್ನೊಂದು ಬೀಜಕ್ಕೆ 1-2 ಅಂತರದಲ್ಲಿ ಬೀಜನ ನಾವು 100 ಬೀಜ ಹಾಕಿಬಿಟ್ಟು ಅದ್ರ ಮೇಲೆ ಮಣ್ಣು ಮುಚ್ಚಿ ನಂತರ ನಾವು ನೀರು ಹಾಕಬೇಕು, ಬೆಳಿಗ್ಗೆ ಸಾಯಂಕಾಲ ನೀರು ಹಾಕ್ತಾ ಇರಬೇಕು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಮಗೆ ಸುಮಾರು 10-12 ದಿವಸಕ್ಕೆ ನಮಗೆ ಮೊಳಕೆ ಪ್ರಮಾಣ ಗೊತ್ತಾಗುತ್ತೆ. ನಾವು ಹಾಕಿದ್ದು 100 ಬೀಜ, 100 ಶೇಕಡ ಎಷ್ಟು ಬೀಜ ಮೊಳಕೆ ಬಂತು? ಈಗ ನಾನು ಹೆಸರು ಬೀಜ ಹೇಳಿದೆ, 100-75 ಬೀಜ ಬಂತಂದ್ರೆ 75ಕ್ಕಿಂತ ಮೇಲ್ಪಟ್ಟು ಬಂತಂದ್ರೆ ಅತಿ ಉತ್ತಮವಾದ ಬೀಜ. ಅಂದ್ರೆ 75 ಮೊಳಕೆ ಅಂತ ಬಿತ್ತನೆ ಒಳ್ಳೇದಂತ ಅದು ಪಾಸ್ ಆಗಿತ್ತು ಅಂತ ಲಾಟ್, ಅಂತ ಒಂದು ಬೀಜದ ರಾಶಿ ಪಾಸ್ ಆಗಿದೆ, ಯಾವುದೇ ಅನುಮಾನದಿಂದಲೇ ನಾವು ಆ ಬೀಜನ ಮುಂದಿನ ಹಂಗಾಮಿಗೆ ಬಿತ್ತಬಹುದು. ಅದಕ್ಕಿಂತ ಕಡಿಮೆ ಬಂತಂದ್ರೆ ಸ್ವಂತ ಬೀಜ ಇರುತ್ತೆ, ನಾವು ಬೀಜನ ತಿರಸ್ಕರಿಸಕಾಗಲ್ಲ. ಸೊ ಅಂತ ಸಂದರ್ಭದಲ್ಲಿ ನಾವು ಈಗ ಫಾರ್ ಎಕ್ಸಾಂಪಲ್ ಎಕರೆ ನಾವು ಹೆಸರು ಬೀಜ 6 ಬಿತ್ತನೆ ಮಾಡ್ತೀವಿ, ಈಗ ಮೊಳಕೆ ಪ್ರಮಾಣ ಕಡಿಮೆ ಆದಂತ ಸಂದರ್ಭದಲ್ಲಿ ನಾವು ಅದಕ್ಕೆ ನಾವೇನ್ ಮಾಡ್ತೀವಿ ಬೀಜದ 6 ಬದಲು 8 ಬಿತ್ತನೆ ಮಾಡ್ತೀವಿ. ಅಂದ್ರೆ ಅವಾಗ ನಮಗೆ ಮೊಳಕೆ ಪ್ರಮಾಣ ಕಾಪಾಡಿಕೊಳ್ಳಬಹುದು. ಸೊ ಅದಕ್ಕೆ ನಾವು 6 ಬದಲು 8 ಬಿತ್ತನೆ ಮಾಡೋದ್ರಿಂದ ನಾವು ಆ ಒಂದು ಜಮೀನಿನಲ್ಲಿ ಸಸಿಗಳ ಸಂಖ್ಯೆ ಹೆಚ್ಚಿನ ಸಂಖ್ಯೆ ಕಾಪಾಡಿಬಿಟ್ಟು ನಾವು ಒಟ್ಟಾರೆಯಾಗಿ ನಾವು ಅತಿ ಹೆಚ್ಚಿನ ಇಳುವರಿ ಪಡೆಯಕ್ಕೆ ಅವಕಾಶ ಮಾಡಿಕೊಟ್ಟಂಗಾಗುತ್ತೆ. ಈಗ ರೈತರು ತಾವು ಬಿತ್ತನೆ ಮಾಡಿದಲ್ಲದೆ ಆ ಬೀಜವನ್ನು ಇನ್ನೊಬ್ಬರಿಗೆ ಮಾರಾಟ ಮಾಡಬೇಕು ಅಂತ ಇದ್ರೆ ಆ ಟೈಮ್ನಲ್ಲಿ ಅವರು ಯಾವ ರೀತಿ ಒಂದು ಕಾಳಜಿಯನ್ನು ವಹಿಸಬೇಕು? ಹೌದು, ಈಗ ನಮ್ಮ ಒಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಒಂದು ಸ್ಕೀಮ್ ಬಂದಿದೆ ಏನಂದ್ರೆ ಬೀಜ ಗ್ರಾಮ ಯೋಜನೆ ಅಂತ. ಈ ಬೀಜ ಗ್ರಾಮ ಯೋಜನೆ ಉದ್ದೇಶ ಏನು? ರೈತರಿಂದ ರೈತರಿಗಾಗಿ. ಈಗ ಮೊದಲನೇದಾಗಿ ನಮ್ಮ ಒಂದು ಸಂಶೋಧನಾ ಕೇಂದ್ರದಿಂದ ವಿಶ್ವವಿದ್ಯಾಲಯದಿಂದ ರೈತರುಗಳಿಗೆ ಬೀಜ ಒದಗಿಸ್ತೀವಿ. ಅದಾದ ನಂತರ ರೈತರುಗಳ ಸಹ ಸ್ವಾವಲಂಬಿಗಳಾಗಿ ಆ ಬೀಜೋತ್ಪಾದನೆ ಹೆಂಗ್ ಮಾಡಬೇಕಂತ ಅದರ ತಾಂತ್ರಿಕತೆ ತಿಳ್ಕೊಂಡ್ಬಿಟ್ಟು ಮುಂದಿನ ಹಂಗಾಮಿಗೆ ಅವರ ಅಕ್ಕಪಕ್ಕದ ರೈತರುಗಳಿಗೆ ಅವರ ಸಂಬಂಧಿಕರಿಗೆ ರೈತರುಗಳು ಬೀಜ ಒದಿಸಬಹುದು. ಸೊ ಅವ್ರು ಮಾಡ್ತಕ್ಕಂಥ ತಾಂತ್ರಿಕತೆ ಏನಂದ್ರೆ, ಸೊ ಬಂದಿರ್ತಕ್ಕಂಥ ಬೀಜಕ್ಕೆ ನಾವು ಏನ ಕಟಾವ್ ಮಾಡ್ತಿರಲ್ಲ ಅಂತ ಬೀಜಗಳಿಗೆ ನಾವು ನಾನು ಹೇಳ್ದಂಗೆ ಈಗಾಗಲೇ ಚೆನ್ನಾಗಿ ಒಣಗಿಸ್ಬೇಕು. ಒಣಗಿಸಿದ್ದಾದ್ಮೇಲೆ ಯಾವುದೇ ಕಾರಣಕ್ಕೆ ನಾವು ಅದನ್ನ ಉದಾಸೀನ ಮಾಡಬಾರ್ದು, ಚೆನ್ನಾಗಿ ಒಣಗಿಸಿದ್ದಾದ್ಮೇಲೆ ನಿರ್ಲಕ್ಷ್ಯ ವಹಿಸಬಾರ್ದು. ಒಣಗಿಸಿದ್ದಾದ್ಮೇಲೆ ನಾವು ಅವಕ್ಕೆ ನಾವು ಅದನ್ನ ಸಂಸ್ಕರಣೆ ಮಾಡಬೇಕು, ಜರಡಿ ಮುಖಾಂತರ ನೀವು ಸಂಸ್ಕರಣೆ ಮಾಡಬೇಕು. ಸಂಸ್ಕರಣೆ ಆದ್ಮೇಲೆ ಶುದ್ಧವಾದ ಬೀಜ ಬರುತ್ತೆ, ಅಂತ ಬೀಜನ ನೀವು ಬೀಜೋಪಚಾರ ಮಾಡಬೇಕು. ಬೀಜೋಪಚಾರ ಮಾಡಿ ನಂತರ ನಿಮ್ಮ ಒಂದು ಮನೆಯಲ್ಲಿ ಬೀಜ ಮೊಳಕೆ ಪರೀಕ್ಷೆ ಮಾಡಿ. ಸೊ ಬೀಜ ಮೊಳಕೆ ಪರೀಕ್ಷೆ ಪದ್ಧತಿ ನಾನು ಹೇಳಿದೀನಿ, 100 ಬೀಜ ಆಯ್ಕೆ ಮಾಡ್ಕೊಂಡು ಆತರ ಅದ್ರಲ್ಲಿ ಎಷ್ಟು ಬೀಜ ಮೊಳಕೆ ಬಂದ ಮನಗಂಡು ಆದ್ಮೇಲೆ ನೆಕ್ಸ್ಟ್ ನೀವು ಬೇರೆ ರೈತರಿಗೆ ಅಕ್ಕಪಕ್ಕದ ರೈತರಿಗೂ ಕೂಡಕ್ಕೆ ನಿಮಗೆ ಧೈರ್ಯ ಬರುತ್ತೆ, ಭರವಸೆ ಇರುತ್ತೆ. ಅಂತ ಸಂದರ್ಭದಲ್ಲಿ ನೀವು ಬೀಜಗಳು ರೈತರಿಂದ ರೈತರಿಗೆ ಕೊಡಬಹುದು. ನಮ್ಮಲ್ಲೇ ಬೀಜ ಪರೀಕ್ಷೆ ಮಾಡಿಲ್ಲ ಎಷ್ಟು ಮೊಳಕೆ ಬರುತ್ತೆ ನಿಮ್ಗೆ ಅನುಮಾನ ಇದ್ದಾಗ ಬೇರೆ ರೈತರಿಗೆ ಕೊಡಬಾರದು. ಸೊ ಸರ್ ಈಗ ಬಹಳ ಮುಖ್ಯ ಅಂದ್ರೆ ಬೀಜ, ಒಳ್ಳೆ ಬೀಜ ಇದ್ರೆ ಒಳ್ಳೆ ಬೆಳೆ ಬರ್ತದೆ. ಬೀಜನೇ ಸರಿ ಇರಲಿಲ್ಲ ಅಂದ್ರೆ ಮುಂದಿನ ಎಲ್ಲ ಕೆಲಸ ನಾವು ಏನೇ ಆಕ್ಟಿವಿಟೀಸ್ ಮಾಡಿದ್ರು ವೇಸ್ಟ್ ಆಗುತ್ತೆ. ಹೌದೌದು, ಅದೇ ಬೀಜದಂತೆ ಬೆಳೆ ನೂಲಿನಂತೆ ಸೀರೆ ಅಂತ ಒಂದು ಕಾರ್ಯ ಇದೆ. ಸೊ ಯಾವತ್ತಿಗೂ ನಾವು ಬೀಜ ಆಯ್ಕೆ ಮಾಡಬೇಕಾದ್ರೆ ರೈತರು ಶುದ್ಧವಾದ ಬೀಜ ಅಥವಾ ಕಳಪೆ ಬೀಜ ಅನ್ನೋದು ಫಸ್ಟ್ ನಾವು ಮನಗಾಡಬೇಕಾಗುತ್ತೆ. ಸೊ ಅದಕ್ಕೆ ನಾವು ಫಸ್ಟ್ ಪರೀಕ್ಷೆ ಮಾಡಬೇಕು, ನಂತರ ನಾವು ಜಮೀನಲ್ಲಿ ಬಿತ್ತಿದ್ರೆ ಯಾವುದೇ ಒಂದು ಕೃಷಿನಲ್ಲಿ ಹಾಕಿರ್ತಕ್ಕಂತ ನಾವೇನಾಗ್ತೀವಿ ಅದೆಲ್ಲ ನಮಗೆ ತೊಂದರೆ ಆಗಲ್ಲ. ಇಲ್ಲದಿದ್ರೆ ನಾವು ಬೀಜ ಆಯ್ಕೆ ಮಾಡಲಿಲ್ಲ ಅಂದ್ರೆ DAP ಗೊಬ್ಬರ ಹಾಕ್ತೀವಿ, ಬೇರೆ ಬೇರೆ ಕೆಮಿಕಲ್ ಹಾಕ್ತೀವಿ, ಜಿಪ್ಸಮ್ ಹಾಕ್ತೀವಿ, ಬೀಜನೇ ಮೊಳಕೆ ಬರಲಿಲ್ಲ ಇಷ್ಟೆಲ್ಲ ನಾವು ಇನ್ಪುಟ್ಸ್ ಹಾಕ್ತೀವಿ, ಮೊಳಕೆನೇ ಬರಲಿಲ್ಲ ಅಂದ್ರೆ ಮಾಡಿದ್ದೆಲ್ಲ ಕೆಲಸ ಎಲ್ಲ ವೇಸ್ಟ್ ಆಗುತ್ತೆ. ಸೊ ಅದಕ್ಕೆ ಬೀಜಕ್ಕೆ ನಾವು ಅತಿ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು. ಎಲ್ಲಾ ಕೃಷಿ ಸಾಮಗ್ರಿಗಳಿಗಿಂತ ಅತಿ ಹೆಚ್ಚಿನದಾಗಿ ಬೀಜಕ್ಕೆ ಮಹತ್ವ ಕೊಡಬೇಕಾಗುತ್ತೆ. ನಂತರ ನೀವು ಹಾಕಿದ್ದೆಲ್ಲ ಏನು ಸಮಸ್ಯೆ ಆಗದಂಗೆ ಬೆಳೆ ಸಂತೃಪ್ತಿಯಾಗಿ ಬರುತ್ತೆ. ಸರಿಗ ರಾಯಚೂರಿನ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಅಲ್ಲಿಂದ ನಮ್ಮ ರೈತರು ಬೀಜೋತ್ಪಾದನೆ ಮಾಡಬೇಕು ಅಂತಂದ್ರೆ ಏನಾದರೂ ಅನುಕೂಲತೆಗಳು ಅದಾವ? ಹೆಂಗೆ? ಬಹಳಷ್ಟು ರೈತರಿಗೆ ಇದರಿಂದ ಬೀಜೋತ್ಪಾದನೆ ಮಾಡಿದ ಬಹಳಷ್ಟು ಅನುಕೂಲ ಇದಾವೆ. ಮೊದಲನೇದಾಗಿ ನಾವು ರೈತರಿಗೆ ಮೂಲ ಬೀಜ ತಳಿವರ್ಧಕ ಬೀಜ ಅಂತ ಕೊಡ್ತೀವಿ. ಅದಾದ ನಂತರ ಅವರಿಗೆ ನಾವು ನೋಂದಣಿ ಮಾಡಿಸ್ತೀವಿ, ರೈತರಿಂದ ಪಾಣಿ ತಗೊಂಡ್ಬಿಟ್ಟು ಆ ಒಂದು ಬೀಜ ಬೆಳೆಗಾರರಾಗಿ ಆ ಒಂದು ಹಂಗಾಮಿಗೆ ನಾವು ನೋಂದಣಿ ಮಾಡಿಸ್ತೀವಿ. ಅವರೊಬ್ಬರು ಪ್ರತಿ ಎಕರೆಗೆ ಮೂಲ ಬೀಜಕ್ಕಾದ್ರೆ 650 ರೂಪಾಯಿ ಫೀಸ್ ಕಟ್ಟಬೇಕು ಒಂದು ಎಕರೆಗೆ. ಅದೇ ರೀತಿ ಪ್ರಮಾಣಿತ ಬೀಜ ಆದ್ರೆ 340 ರೂಪಾಯಿ ಒಂದು ಎಕರೆಗೆ ಅವರು ಫೀಸ್ ಕಟ್ಟಬಿಟ್ಟು ಅವರು ಬೀಜ ಬೆಳೆಗಾರ ನೋಂದಣಿ ಆಗಬಹುದು. ಅದಾದ ನಂತರ ನಾವು ಬೀಜ ಕೊಟ್ಟಾದ್ಮೇಲೆ ಅವರು ಜಮೀನಿನಲ್ಲಿ ಬಿತ್ತನೆ ಮಾಡ್ತಾರೆ. ನಾವು ಬಿತ್ತನೆ ಮಾಡೋ ಸಮಯದಲ್ಲಿ ಸಹ ರೈತರ ಜೊತೆ ಇರ್ತೀವಿ. ನಂತರ ಆ ಒಂದು ಬೀಜ ಬೆಳೆ ತಾಕಿಗೆ ನಾವು ಕನಿಷ್ಠ 2-3 ಬಾರಿ ಭೇಟಿ ಕೊಡ್ತೀವಿ. ನಾವು ಕೊಟ್ಟಿರ್ತಕ್ಕಂಥ ಬೀಜ ಗುಣಮಟ್ಟ ಇದೆಯೋ, ಅದರಲ್ಲಿ ಏನಾದರೂ ಕಳಪೆ ಇದೆಯೋ ಎಲ್ಲ ಪರೀಕ್ಷೆ ಮಾಡ್ತೀವಿ. ಸೊ ಯಾವುದೇ ಕಾರಣಕ್ಕೆ ಕಳಪೆ ಬೀಜ ಬರೋಕ್ಕೆ ಸಾಧ್ಯನೇ ಇಲ್ಲ. ವಿಶ್ವವಿದ್ಯಾಲಯ ಆಲ್ರೆಡಿ ಇದನ್ನು ನಾವು ಸಂಶೋಧನೆ ಮಾಡಬೇಕಾದ್ರೆ ಇದನ್ನು ಒಳ್ಳೆ ಬೀಜ ಆಯ್ಕೆ ಮಾಡಿ ರೈತರಿಗೆ ಕೊಟ್ಟಿರ್ತೀವಿ. ಸೊ ಏನೋ 1-2% ನಿಮಗೆ ಪರಿಕೆ ಗಿಡಗಳು ಕಾಣಿಸಬಹುದು. ಅಂತ ಸಂದರ್ಭದಲ್ಲಿ ರೈತರು ನಾವು ಇಂಥ ಗಿಡಗಳು ಕಂಡಾಗ ನಾವು ಕಿತ್ತುಬಿಟ್ಟು ಬೇರ್ಪಡಿಸಬೇಕು. ಅವಾಗ ಒಂದೇ ಬಣ್ಣದ ಒಂದೇ ಜಾತಿಯ ಗಿಡಗಳು ಆ ಒಂದು ಬೀಜದ ರಾಶಿಯಲ್ಲಿದ್ದಾಗ ಬೀಜ ನಮಗೆ ಉತ್ತಮವಾದ ಗುಣಮಟ್ಟ ಬೀಜ ಅಂತ ನಾವು ಕರಿತೀವಿ. ನೀವು ಬೀಜನ ಕೊಡ್ತೀರಿ, ತಂತ್ರಜ್ಞಾನ ಕೊಡ್ತೀರಿ, ಅವ್ರ ಜೊತೆಗೆ ನೀವು ಫಾಲೋ ಅಪ್ ಮಾಡಿ ಒಳ್ಳೆ ಬೀಜ ಉತ್ಪಾದನೆ ಮಾಡಲಿಕ್ಕೆ ನೀವು ನೆರವು ಮಾಡ್ತೀರಿ? ಖಂಡಿತವಾಗಿ ರೈತರಿಗೆ ಬಹಳಷ್ಟು ಅನುಕೂಲ ಇದಾವೆ ನೋಡ್ರಿ. ನಾವು ಮಾರ್ಕೆಟ್ ದರ ಎಷ್ಟಿದೆ ಈಗ, ಫಾರ್ ಎಕ್ಸಾಂಪಲ್ ಒಂದು ಹೆಸರು ಬೀಜನ ತಗೊಳ್ಳೆ ಉದಾಹರಣೆಗೆ, ಹೆಸರು ಬೀಜ ಮಾರ್ಕೆಟ್ ಧಾರಣೆ ಎಷ್ಟಿದೆ? 4,000 ಇದೆ. ನಮ್ಮ ವಿಶ್ವವಿದ್ಯಾಲಯಕ್ಕೆ ನೀವೇನಾದ್ರೂ ಬೀಜ ನೊಂದಣಿಗಾರರಾಗಿ ಬೀಜ ಬೆಳಕೊಟ್ರೆ ಪ್ರತಿ ಕ್ವಿಂಟಲ್ಗೆ ನಾವು ಮಾರ್ಕೆಟ್ಗಿಂತ 1,500 ರೂಪಾಯಿ ಹೆಚ್ಚಿನ ದರ ಕೊಡ್ತೀವಿ. ಅಂದ್ರೆ ಎಲ್ಲಾ ಬೀಜ ನೀವು ರೈತರಿಂದ ನೀವೇ ಖರೀದಿ ಮಾಡ್ಕೊಂಡು ಬಿಡ್ತೀರಿ? ಅಲ್ಲ, ನಾವ್ ಯಾರಿಗೆ ಬೀಜ ಕೊಟ್ಟಿದ್ದೀವಿ ಬೀಜೋತ್ಪಾದನೆಗೆ? ಅವ್ರಿಗೆ ಬೀಜೋತ್ಪಾದನೆ ಮಾಡಿರುವಂತ ರೈತರಿಂದ ನೀವು ಖರೀದಿ ಮಾಡ್ತೀವಿ ಬೀಜಗಳ. ನಾವು ಯಾರು ಆಯ್ಕೆ ಮಾಡಿರ್ತೀವಿ, ಯಾರು ಆಸಕ್ತಿ ಇರ್ತಾರೆ, ಒಳ್ಳೆ ಫಲವತ್ತಾದ ಭೂಮಿ ನೀರಾವರಿ ಇರ್ತಕ್ಕಂಥ ಸೌಲಭ್ಯ ಇರ್ತದೆ ರೈತರು ನಾವು ಆಯ್ಕೆ ಮಾಡ್ತೀವಿ. ಅವ್ರು ಏನು ಎಕರೆ ಬಾರು ಇಳುವರಿ ಬೆಳೀತಾರೆ, 10 ಎಕರೆಗೆ 50 ಕ್ವಿಂಟಲ್ ಬೆಳೆಯೋದು, ಅಂತ ಬೀಜನ ನಾವು ಖರೀದಿ ಮಾಡಿ ಮಾರ್ಕೆಟ್ ದರಕ್ಕಿಂತ 1-1.5 ಸಾವಿರ ರೂಪಾಯಿ, ಕನಿಷ್ಠ 1.5 ಸಾವಿರ ರೂಪಾಯಿ ಹೆಚ್ಚಿನ ದರ. ನಾನು ಹೇಳಿದ್ರೆ ಉದಾಹರಣೆ 4,000 ಇತ್ತಂದ್ರೆ ಮಾರ್ಕೆಟ್ ನಾವು 5,500 ಕೊಡ್ತೀವಿ ಒಂದು ಕ್ವಿಂಟಲ್ಗೆ. ಇದೊಂದು. ಇದಲ್ಲದೆ ಹೊಸ ತಳಿಗಳು ಬೆಳಿಬೇಕು. ಸರ್ಕಾರದಿಂದ ಏನೋ ಇತ್ತೀಚೆಗೆ ಎಲ್ಲ ಹೇಳಿದ್ರೆ ಹೊಸ ತಳಿಗಳು ಬೆಳೆಯಿರಿ, ಹಳೆ ತಳಿಗಳು ಬೆಳೆಯಬೇಡಿರಿ ಅಂತ ಹೇಳ್ತಾರೆ. ಹೊಸ ತಳಿ ಬೆಳೆ ರೈತರು ಏನ ಅನುಕೂಲ ಅಂದ್ರೆ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಅವರಿಗೆ ಪ್ರೋತ್ಸಾಹನ ಅಂತ ನಾವು ಕೊಡೋದಲ್ಲದೆ 5,000 ಅಲ್ಲದೆ ಮತ್ತೆ ಸರ್ಕಾರದಿಂದ 1,000 ರೂಪಾಯಿ ಪ್ರೋತ್ಸಾಹನ ಅಂತ ಕೊಡ್ತಾರೆ ಒಂದು ಕ್ವಿಂಟಲ್ಗೆ. ಒಂದು ಕ್ವಿಂಟಲ್ಗೆ ಪ್ರತಿ ಕ್ವಿಂಟಲ್ಗೆ 1,000 ರೂಪಾಯಿ ಪ್ರೋತ್ಸಾಹನ ಸಿಗುತ್ತೆ. ಸೊ ಒಟ್ಟಾಗಿ ಒಂದು ಕ್ವಿಂಟಲ್ಗೆ ನಾವು ಕೊಡೋದು 5,000 ಪ್ರೋತ್ಸಾಹನ, 1,000 ಒಟ್ಟು 6,000 ರೂಪಾಯಿ ಸಿಕ್ತಂಗ ಆಯ್ತು. ಸಾಕಷ್ಟು ಲಾಭ ಆಗ್ತದೆ ರೈತರಿಗೆ ಬೀಜೋತ್ಪಾದನೆ ಮಾಡಿದ್ರಿಂದ ಸಾಕಷ್ಟು ಲಾಭ ಇದೆ. ಅದಕ್ಕೆ ಆಸಕ್ತಿಗಳ ರೈತರು ನಮ್ಮ ಒಂದು ಕೃಷಿ ಸಂಶೋಧನಾ ಕೇಂದ್ರ ಕಲಬುರಗಿ, ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿ, ಇಲ್ಲಿ ತಜ್ಞರನ್ನ ಭೇಟಿಯಾಗಿ ಅಲ್ಲಿ ಪ್ರತಿ ಹಂಗಾಮಿಗೆ ಮುಂಗಾರಿ ನಾವು ಹೆಸರು ಉದ್ದು ತೊಗರಿ ಸೋಯಾಬೀನ್ ಕೊಡ್ತೀವಿ, ಹಿಂಗಾರಿಗೆ ಕಡಲೆ ಕುಸುಬೆ ಕೊಡ್ತೀವಿ. ಯಾರು ಆಸಕ್ತಿ ಇದೆ ಅಂತ ರೈತರು, ನೀರಾವರಿ ಇರ್ತಕ್ಕಂಥ ಸೌಲಭ್ಯ ಇರ್ತಕ್ಕಂಥ ರೈತರು ನಮ್ಮಲ್ಲಿ ಬೀಜ ಖರೀದಿ ಮಾಡಿ ನೋಂದಣಿಗಾರರಾಗಿ ಪುನಃ ಬೀಜ ನಾವು ನಿಮ್ಮಿಂದ ಬೀಜ ಖರೀದಿ ಮಾಡ್ತೀವಿ. ಇದರಿಂದ ನಿಮಗೂ ಲಾಭ ಆಗುತ್ತೆ, ನಮಗೂ ಸಹ ವಿಶ್ವವಿದ್ಯಾಲಯಕ್ಕೆ ಇದರಿಂದ ಒಂದು ನಮಗೆ ಒಳ್ಳೆ ಹೆಸರು ಬರುತ್ತೆ, ಒಳ್ಳೆ ಬೀಜಗಳು ನಮಗೆ ಸಿಗ್ತವೆ. ನಾವು ಸಹ ರೈತರಿಂದ ರೈತರಿಗಾಗಿ ರೈತರಿಗೆ ಬೀಜ ಕೊಡ್ತೀವಿ, ರೈತರಿಂದ ಖರೀದಿ ಮಾಡ್ತೀವಿ, ಪುನಃ ರೈತರಿಗೆ ಕೊಡ್ತೀವಿ ಆ ಬೀಜ. ಸೊ ಈ ತರ ಮಾಡಿದ್ರಿಂದ ರೈತರಿಗೂ ಅನುಕೂಲ ಆಗಬೇಕು, ನಮ್ಮ ಒಂದು ವಿಶ್ವವಿದ್ಯಾಲಯಕ್ಕೆ ಸಹ ಒಳ್ಳೆ ಹೆಸರು ಬರಬೇಕಂತ ನಾವು ಈ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ. ಒಳ್ಳೆಯದು ಡಾಕ್ಟರ್ ಲೋಕೇಶ್ ಅವರ, ಇದುವರೆಗೆ ಬೀಜೋತ್ಪಾದನೆ ಮತ್ತು ಬೀಜೋಪಚಾರ ಮತ್ತು ಬೀಜಗಳು ಯಾವ ರೀತಿ ಸಂಗ್ರಹಣೆ ಮಾಡಬೇಕು, ಯಾವ ರೀತಿ ಉತ್ಪಾದನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಷಯ ಮಾಡಿಕೊಟ್ರೆ. ಈ ಕಾರ್ಯಕ್ರಮ ಕೇಳ್ತಾರಂತ ರೈತರು ತಮ್ಮನ್ನು ಸಂಪರ್ಕ ಮಾಡಬೇಕು ಅಂತಂದ್ರೆ ತಮ್ಮ ಫೋನ್ ನಂಬರ್ ಸರ್ ಹೇಳ್ತೀವಿ ಸರ್. ನಮ್ಮ ಫೋನ್ ನಂಬರ್ 9902050322. ರೈತ ಬಂದ್ರೆ ನಾನು ಲೋಕೇಶ್ ಅವರ ಮೊಬೈಲ್ ನಂಬರ್ ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ, 9902050322, 9902050322. ಈ ಮೊಬೈಲ್ ನಂಬರ್ ನೀವು ಫೋನ್ ಮಾಡಿ ಅವ್ರ ಜೊತೆಗೆ ಮಾತಾಡಬಹುದು. ಇಷ್ಟೆಲ್ಲ ಮಾಹಿತಿ ಮಾಡಿಕೊಟ್ಟದಕ್ಕೆ ಆಕಾಶವಾಣಿ ಪರವಾಗಿ ಮತ್ತು ತಮ್ಮೆಲ್ಲ ರೈತ ಬಾಂಧವರ ಪರವಾಗಿ ಲೋಕೇಶ್ ಅವರಿಗೆ ಧನ್ಯವಾದ ಹೇಳ್ತಿದ್ದೀನಿ. ನಮಸ್ಕಾರ ಸರ್. ನಮಸ್ಕಾರ ಎಲ್ಲರಿಗೂ ನಮಸ್ಕಾರ. ತಜ್ಞವಾಣಿ ರೈತ ಬಾಂಧವರಿಗೆ ನಮಸ್ಕಾರ. ಇಂದು ರೈತ ಬಾಂಧವರಿಗೆ ಸುಧಾರಿತ ಕೃಷಿ ಯಂತ್ರೋಪಕರಣಗಳ ಬಳಕೆಯ ಮಹತ್ವ ಈ ವಿಷಯದ ಮೇಲೆ ಮಾಹಿತಿಯನ್ನು ಕೊಡಲಿಕ್ಕೆ ನನಗೆ ಸಂತೋಷ ಅನಿಸ್ತದೆ. ಪ್ರಮುಖವಾಗಿ ಏನಂತಂದ್ರೆ ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 30 ಜಿಲ್ಲೆಗಳು ಇದ್ದಾವೆ. ಅದೇ ರೀತಿ ಈ ಕೃಷಿ ವಲಯಗಳಂತೇನು ನಾವು ಹೇಳ್ತೀವಿ, 10 ಬಗೆಯ ಕೃಷಿ ವಲಯಗಳನ್ನು ನಾವು ಮಾಡಿದ್ದೀವಿ ಕರ್ನಾಟಕದಲ್ಲಿ. ಕರ್ನಾಟಕ ರಾಜ್ಯದಲ್ಲಿ ನಾವು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಬೆಳೆಗಳನ್ನು ಬೆಳೀತಾ ಇರ್ತೀವಿ. ಅದೇ ರೀತಿ ಈ ಕೃಷಿ ಯಂತ್ರೋಪಕರಣಗಳು ಯಾಕೆ ನಮಗೆ ಬಳಕೆ ಬೇಕು ಅಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ, ನಗರ ಪ್ರದೇಶಗಳಿಗೆ ಕೃಷಿ ಕಾರ್ಮಿಕರು ಕೂಲಿ ಕಾರ್ಮಿಕರು ವಲಸೆ ಹೋಗ್ತಾ ಇದ್ದಾರೆ. ಇಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಕೂಲಿ ಆಳುಗಳ ಸಮಸ್ಯೆ ಅಭಾವ ಬಹಳಷ್ಟು ಆಗಿದೆ. ಈ ಸಂದರ್ಭದಲ್ಲಿ ನಾವು ಕೃಷಿ ಯಂತ್ರೋಪಕರಣಗಳನ್ನ ಬಳಸಬೇಕಾಗ್ತದೆ. ಮೊದಲನೇದಾಗಿ ಹೇಳಬೇಕಂತಂದ್ರೆ ಕೃಷಿ ಯಂತ್ರೋಪಕರಣಗಳು ಯಾಕೆ ಬಳಸಬೇಕು ಅಂತಂದ್ರೆ, ಬಹಳ ಸುಲಲಿತವಾಗಿ ಕೆಲಸ ಸಾಗ್ತದೆ ಮತ್ತು ಚೊಕ್ಕವಾಗಿಯೂ ಕೂಡ ಕೆಲಸ ಆಗ್ತದೆ. ಇಂಥ ಒಂದು ಸಂದರ್ಭದಲ್ಲಿ ಸುಧಾರಿತ ಏನು ಕೃಷಿ ಯಂತ್ರೋಪಕರಣ ಇದೆ ಅದನ್ನ ಬಳಸಬೇಕಾದ್ರೆ ಪ್ರಮುಖವಾಗಿ ನಮಗೆ ಅಶ್ವಶಕ್ತಿ ಅಥವಾ ಹಾರ್ಸ್ ಪವರ್ ಅಂತ ಏನ್ ಹೇಳ್ತೀವಿ ಅದು ನಮಗೆ ಬಹಳ ಇಂಪಾರ್ಟೆಂಟ್ ಅಂತ ಅನಿಸ್ತದೆ. ಯಾಕಂತಂದ್ರೆ ಯಾವುದೇ ಒಂದು ಕೃಷಿ ಉಪಕರಣ ಕೆಲಸ ಮಾಡಬೇಕಾದ್ರೆ ಅದಕ್ಕೆ ಒಂದು ಶಕ್ತಿಯ ಮೂಲ ಬೇಕು. ಆ ಶಕ್ತಿಯ ಮೂಲಗಳನ್ನು ಹುಡುಕಿ ನೋಡಿದಾಗ ನಮಗೆ ಏನನ್ನಿಸ್ತದೆ, 3 ಬಗೆಯ ಅಥವಾ 4 ಬಗೆಯ ಶಕ್ತಿ ಮೂಲಗಳು ನಮಗೆ ಕಂಡು ಬರ್ತವೆ. ಮೊದಲನೆಯದಾಗಿ ಕೈಚಾಲಿತ ಮಾನವ ಶಕ್ತಿ ನಿರ್ಮಿತ ಅಥವಾ ಕೃಷಿಗೆ ಸಂಬಂಧಪಟ್ಟಂತೆ ಏನಾದರೂ ಕೆಲಸಗಳಿತ್ತಂದ್ರೆ ನಾವು ಕೈಚಾಲಿತ ಉಪಕರಣವನ್ನು ಬಳಸಬಹುದು. ಪ್ರಮುಖವಾಗಿ ಏನಂತಂದ್ರೆ ನಾವು ಬೆಳೆ ಕಟಾವು ಮಾಡಲಿಕ್ಕೆ ಕಳೆ ತೆಗಿಲಿಕ್ಕೆ ನಾವು ಕೈಚಾಲಿತ ಉಪಕರಣಗಳನ್ನು ಉಪಯೋಗಿಸ್ತೀವಿ. ಇಂಥ ಒಂದು ಸಂದರ್ಭದಲ್ಲಿ ಕೃಷಿ ಕಾರ್ಮಿಕನ ಒಂದು ಅಶ್ವಶಕ್ತಿ ಏನಂತ ಹೇಳ್ತೀನಿ, ಅದರಲ್ಲಿ ಒಂದು 0.1 HP ಅದರದ್ದು ಅಶ್ವಶಕ್ತಿ ಇರ್ತದೆ. ಈ ಅಶ್ವಶಕ್ತಿ ನಮಗೆ ಯಾಕೆ ನಮಗೆ ಬಹಳಷ್ಟು ಪ್ರಾಮುಖ್ಯತೆ ಅನಿಸ್ತದೆ ಅಂತಂದ್ರೆ, ಒಂದು ಉಪಕರಣ ಏನಾದರೂ ಕೆಲಸ ಮಾಡಬೇಕಾದ್ರೆ ಅದು ಎಷ್ಟು ಶಕ್ತಿಯ ಪ್ರಾಮುಖ್ಯತೆಯಿಂದ ಕೆಲಸ ಮಾಡುತ್ತದೆ ಅನ್ನೋದು ನಮಗೆ ಬೇಕಾಗ್ತದೆ. ಇಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಕೈಚಾಲಿತ ಉಪಕರಣ ಏನಿದೆ ಸುಧಾರಿತ ಯಂತ್ರೋಪಕರಣಗಳು ಅದರಲ್ಲಿ ನಮಗೆ ಅಶ್ವಶಕ್ತಿ ಏನಂತಂದ್ರೆ 0.1 HP ಅಂತ ಹೇಳಿ ಸಿಗ್ತದೆ. ಅದೇ ರೀತಿ ಎತ್ತುಗಳ ಚಾಲಿತ ಒಂದು ಸುಧಾರಿತ ಕೃಷಿ ಯಂತ್ರೋಪಕರಣಗಳು ಕೂಡ ನಾವು ಬಳಸ್ತಾ ಇದ್ದೀವಿ. ಈ ಒಂದು ಜೋಡಿ ಎತ್ತು ಪ್ರಮುಖವಾಗಿ ನಮಗೆ 1 horsepower 1 HP ಅಂತ ಏನ್ ಹೇಳ್ತೀವಿ ಅಷ್ಟು ನಮಗೆ ಶಕ್ತಿ ಬೇಕಾಗ್ತದೆ. ಆ ಒಂದು ಯಂತ್ರದ ತೂಕ ಎಷ್ಟು, ಅದರ ಅಳತೆ ಗಾತ್ರ ಎಷ್ಟು, ಅದರ ಪ್ರಮಾಣದ ಮೇಲೆ ನಾವು ಅಶ್ವಶಕ್ತಿಯನ್ನು ನಿರ್ಧರಿಸಬೇಕಾಗ್ತದೆ. ಬಹಳ ದೊಡ್ಡದಾಗಿರ್ತಕ್ಕಂತಹ ಒಂದು ಸುಧಾರಿತ ಒಂದು ಯಂತ್ರೋಪಕರಣ ಎತ್ತುಗಳ ಮುಖಾಂತರ ಅಥವಾ ಈ ಯಂತ್ರಗಳ ಮುಖಾಂತರ ನಾವು ಅದನ್ನು ನಡೆಸಬಹುದು. ಈ ಎತ್ತುಗಳ ಚಾಲಿತ ಕೃಷಿ ಉಪಕರಣ ಕೂಡ ನಮಗೆ ರೈತರಿಗೆ ಅಲ್ಲಲ್ಲಿ ಕಂಡು ಬರ್ತದೆ. ಪ್ರಮುಖವಾಗಿ ಹೇಳಬೇಕಂತಂದ್ರೆ 5 ಎಕರೆ 6 ಎಕರೆ ಏನಾದರೂ ಇತ್ತಂದ್ರೆ ಅಲ್ಲಿ ನಾವು ಎತ್ತುಗಳ ಚಾಲಿತ ಕೃಷಿ ಯಂತ್ರೋಪಕರಣ ಬಳಸಬಹುದು. ಅದೇ ರೀತಿ ಇತ್ತೀಚಿನ ದಿನಗಳೇನಾಗಿದೆ, ಈ ಟ್ರ್ಯಾಕ್ಟರ್ ಚಾಲಿತ ಸುಧಾರಿತ ಯಂತ್ರೋಪಕರಣಗಳು ಕೂಡ ಬಹಳಷ್ಟು ಬೇಡಿಕೆಯಲ್ಲಿದೆ. ಮಾರುಕಟ್ಟೆಯಲ್ಲಿ ಕೂಡ ರೈತರಿಗೆ ಬಹಳ ಬೇಗ ಕೆಲಸ ಆಗಬೇಕು, ಚೊಕ್ಕವಾಗಿ ಆಗಬೇಕು ಅಂತ ಹೇಳಬೇಕಂದ್ರೆ ಟ್ರ್ಯಾಕ್ಟರ್ ಚಾಲಿತ ಉಪಕರಣಗಳೇನಿದ್ದಾವೆ ಬಹಳಷ್ಟು ಬೇಡಿಕೆಯನ್ನು ಹೊಂದಿದ್ದಾವೆ. ಯಾಕಂತಂದ್ರೆ ಟ್ರ್ಯಾಕ್ಟರ್ನಲ್ಲಿ ಏನಾಗ್ತದೆ, 25 HP 35 HP ಇರತಕ್ಕಂತ ಒಂದು ಅಶ್ವಶಕ್ತಿ ಇರ್ತದೆ. ಹಿಂಗಾಗಿ ಮತ್ತು ಈ ಸುಧಾರಿತ ಯಂತ್ರೋಪಕರಣ ಏನಿದೆ ಅದರದ್ದು ತೂಕ ಕೂಡ ಜಾಸ್ತಿ ಇರೋದ್ರಿಂದ ಟ್ರ್ಯಾಕ್ಟರ್ದ ಒಂದು ಡೀಸೆಲ್ ಯಂತ್ರ ಏನಿರ್ತದೆ ಅದರಲ್ಲಿ ನಾವು ಉಪಯೋಗ ಮಾಡಿಕೊಂಡು ಅದರ ಕೆಲಸ ಮಾಡ್ಕೋಬೇಕಾಗ್ತದೆ. ಆಮೇಲೆ ಯಾವುದೇ ಒಂದು ಬೆಳೆಗಳನ್ನು ಬಳಸಬೇಕಾದ್ರೆ ಅಶ್ವಶಕ್ತಿ ಅಂತ ಹೇಳಿದೆ. ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನಿದೆ ಕೃಷಿ ಶಕ್ತಿಯ ಒಂದು ಲಭ್ಯತೆ ಅದು ಎಷ್ಟಿದೆ ಅಂತಂದ್ರೆ, ಈ ಕೃಷಿ ಯಾಂತ್ರೀಕರಣದಲ್ಲಿ 1 hectare ಪ್ರದೇಶಕ್ಕೆ ನಾವೆಷ್ಟು ಅಂತಂದ್ರೆ 2.14 kW ಒಂದು ಅಶ್ವಶಕ್ತಿಯನ್ನು ಬಳಸ್ತಾ ಇದ್ದೀವಿ. ಇದರ ಪ್ರಮಾಣ ಕೃಷಿ ಯಾಂತ್ರೀಕರಣದಲ್ಲಿ ಇಷ್ಟಿದೆ. ಅದನ್ನೇ ನಾವು ಭಾರತ ದೇಶದಲ್ಲಿ ಹೋಲಿಸಿ ನೋಡಿದಾಗ ಪಂಜಾಬ್ ಮತ್ತು ಈ ಹರಿಯಾಣ ರಾಜ್ಯಗಳಲ್ಲಿ ಏನಾಗಿದೆ ಅಲ್ಲಿ ಅಶ್ವಶಕ್ತಿಯ ಬಳಕೆ ಜಾಸ್ತಿ ಇದೆ. ಅಂದ್ರೆ ಕೃಷಿ ಯಂತ್ರೋಪಕರಣಗಳ ಬಳಕೆ ಕೂಡ ರೈತರು ಬಹಳಷ್ಟು ಬಳಸ್ತಾ ಇದ್ದಾರೆ. ಅಲ್ಲಿ ನಮಗೆ ಅಶ್ವಶಕ್ತಿಯ ಪ್ರಮಾಣ ಜಾಸ್ತಿ ಬಳಸ್ತಾ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಈ ಅಶ್ವಶಕ್ತಿಯ ಪ್ರಮಾಣ ಏನು ಕೃಷಿ ಯಾಂತ್ರೀಕರಣದಲ್ಲಿ 2.14 ಅಂತ ಏನಿದೆ ಕಿಲೋವ್ಯಾಟ್ ಪ್ರತಿ ಹೆಕ್ಟೇರ್ಗೆ, ಇದನ್ನ ನಾವು 4.43 kW ಪ್ರತಿ ಹೆಕ್ಟೇರ್ಗೆ ಇನ್ನೂ ಹೆಚ್ಚಿಗೆ ಮಾಡಬೇಕಂತೇಳಿ ಕಂಡು ಬಂದದ. ಯಾಕೆ ನಾವು ಅಶ್ವಶಕ್ತಿನ ಹೆಚ್ಚಿಗೆ ಮಾಡಬೇಕಂತ ಕಂಡು ಬರ್ತದೆ, ಸುಧಾರಿತ ಕೃಷಿ ಯಂತ್ರೋಪಕರಣ ಬಳಕೆ ಏನಾಗ್ತದೆ ಅದರ ಪ್ರಮಾಣ ನಮಗೆ ಜಾಸ್ತಿ ಆಗಬೇಕಾಗಿದೆ. ಅದೇ ರೀತಿ ಈ ಯಂತ್ರೋಪಕರಣಗಳನ್ನ ನಾವು ಯಾವ್ಯಾವ ಬೆಳೆಗಳಿಗೆ ಉಪಯೋಗಿಸಬೇಕು ಅಂತ ನಾವು ನೋಡಿದಾಗ, ಈ ಒಂದು ಬೆಳೆಗಳಿಗೆ ಅನುಗುಣವಾಗಿ ನಾವು ವಿವಿಧ ಬಗೆಯ ಕೃಷಿ ಚಟುವಟಿಕೆಗಳನ್ನು ಮಾಡ್ತಾ ಇರ್ತೀವಿ. ಕೃಷಿ ಚಟುವಟಿಕೆಗಳಲ್ಲಿ ಪ್ರಮುಖವಾಗಿ ಭೂಮಿ ತಯಾರಿಕೆ ಇರಬಹುದು, ಅಥವಾ ಬಿತ್ತನೆ ಕೆಲಸ ಇರಬಹುದು, ಸಿಂಪರಣೆ ಕಾರ್ಯ ಇರಬಹುದು, ರಾಶಿ ಯಂತ್ರಗಳ ಬಳಕೆ ಇರಬಹುದು, ಅಥವಾ ಕಟಾವು ಮಾಡತಕ್ಕಂತ ಒಂದು ಕೆಲಸ ಇರಬಹುದು. ಅಂದ್ರೆ ವಿವಿಧ ಹಂತಗಳ ಏನು ಕೃಷಿ ಚಟುವಟಿಕೆಗಳ ಏನು ಕೆಲಸಗಳಿರ್ತವೆ, ಅವು ಆಯಾ ಕೆಲಸಗಳಿಗೆ ಸುಧಾರಿತ ಯಂತ್ರೋಪಕರಣಗಳನ್ನು ನಾವು ಇಂದು ಬಳಸಬೇಕಾಗ್ತದೆ. ನಾನು ಹೇಳಿದೆ, ವಿದ್ಯುತ್ ಚಾಲಿತ ಉಪಕರಣನ್ನು ಕೂಡ ನಾವು ಶಕ್ತಿಯ ಮೂಲವಾಗಿ ನಾವು ಈ ಯಂತ್ರೋಪಕರಣಗಳಲ್ಲಿ ಬಳಸಬಹುದು. ಎತ್ತುಗಳ ಚಾಲಿತ, ಕೈ ಚಾಲಿತ, ಟ್ರಾಕ್ಟರ್ ಚಾಲಿತ, ಇವೆಲ್ಲ ಬಗೆಯ ಒಂದು ಶಕ್ತಿ ಮೂಲ ಹುಡುಕಿ ನೋಡಿದಾಗ ಇತ್ತೀಚಿನ ದಿನಗಳಲ್ಲಿ ನಮಗೆ ಈ ಟ್ರಾಕ್ಟರ್ ಚಾಲಿತ ಉಪಕರಣಗಳು ಬಹಳ ಬೇಡಿಕೆಯಾಗಿ ಕಂಡು ಬಂದಿದೆ. ಯಾಕಂತಂದ್ರೆ ಟ್ರಾಕ್ಟರ್ ಮುಖಾಂತರ ನಾವೇನಾದರೂ ಕೆಲಸಗಳನ್ನು ಮಾಡಿಸಿದ್ರೆ, ಯಂತ್ರದ ಮುಖಾಂತರ ಕೆಲಸ ಮಾಡಿಸಿದ್ರೆ ಅಲ್ಲಿ ಏನಾಗ್ತದೆ, ನಮಗೆ ಬಹಳಷ್ಟು ಸುಲಭವಾಗಿ ಕೆಲಸ ಆಗ್ತದೆ. ಒಂದು ಉದಾಹರಣೆಯಾಗಿ ಹೇಳಬೇಕಂತಂದ್ರೆ ಈ ಭೂಮಿ ತಯಾರಿಕೆ, ಮಣ್ಣು ತಯಾರಿಕೆ ಅಂತ ಏನ್ ಹೇಳ್ತೀವಿ, ಕೃಷಿ ಭೂಮಿ ಬೆಳಿಬೇಕಾದ್ರೆ ನಾವು ಮಣ್ಣನ್ನು ಮೊದಲನೆಯದಾಗಿ ತಯಾರು ಮಾಡಬೇಕಾಗ್ತದೆ, ಕೃಷಿ ಭೂಮಿ ತಯಾರಿಕೆ ಮಾಡಬೇಕಾಗ್ತದೆ. ಅಂತಹ ಒಂದು ಸಂದರ್ಭದಲ್ಲಿ ನಾವು ಮಡಿಕೆ, ಕುಂಟೆ ಇಂಥವುಗಳನ್ನು ಬಳಸ್ತಾ ಇರ್ತೀವಿ. ನಮಗೆ ಎತ್ತುಗಳ ಚಾಲಿತನೂ ಇದೆ, ಕೃಷಿ ಅಥವಾ ಟ್ರಾಕ್ಟರ್ ಚಾಲಿತ, ಕುಂಟೆ ಅಥವಾ ರೆಂಟೆ ಹೊಡಿತಕ್ಕಂತ ಒಂದು ಮಣ್ಣು ಹದಗೊಳ್ಳಲಿಕ್ಕೆ ಅದನ್ನು ಕೂಡ ನಾವು ಬಳಸಬಹುದು. ಸೊ ಈ ಒಂದು ಸುಧಾರಿತ ಯಂತ್ರೋಪಕರಣಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಈ ಒಂದು ರೋಟೋವೇಟರ್ ಅಂತ ಒಂದು ಕೇಳಿರಬಹುದು, ಈ ಟ್ರಾಕ್ಟರ್ ಚಾಲಿತ ರೋಟೋವೇಟರ್ ಉಪಕರಣ ನಾವು ಬಳಸೋದ್ರಿಂದ ಏನಾಗ್ತದೆ, ನಮಗೆ ಬಹಳಷ್ಟು ಡೀಸೆಲ್ ಉಳಿತಾಯ ಆಗ್ತದೆ. ಒಂದೇ ಸಂದರ್ಭದಲ್ಲಿ ಕೆಲಸ ಮಾಡಿದಾಗ ಮಣ್ಣು, ಭೂಮಿ ತಯಾರಿಕೆ ಆಗ್ತದೆ, ಎರಡು ಮೂರು ಕೆಲಸಗಳನ್ನು ಒಟ್ಟಿಗೆ ಮಾಡಿದಂಗೆ ಆಗ್ತದೆ. ಹೀಗಾಗಿ ರೋಟೋವೇಟರ್ದ ಒಂದು ಬೇಡಿಕೆ ಮಾರುಕಟ್ಟೆಯಲ್ಲಿ ಕೂಡ ಹೆಚ್ಚಾಗಿದೆ. ಅದೇ ರೀತಿ ಒಂದು ಭೂಮಿನ ಲೆವೆಲ್ ಮಾಡಬೇಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಲೇಸರ್ ಲೆವೆಲರ್ ಅನ್ನು ನಾವು ಉಪಯೋಗ ಮಾಡ್ತಾ ಇರ್ತೀವಿ. ಲೇಸರ್ ಲೆವೆಲರ್ ಅಂತ ಒಂದು ಉಪಕರಣ ಏನಿದೆ, ಅದು ನಮಗೆ ಭೂಮಿಯ ಸಮಮಟ್ಟತೆಯನ್ನು ಕಾಪಾಡಿಕೊಡುತ್ತದೆ. ಅಂತಹ ಒಂದು ಉಪಕರಣ ಕೂಡ ಸುಧಾರಿತ ಯಂತ್ರೋಪಕರಣ ಇದೆ. ಸೊ ನಾವು ಏನಂತಂದ್ರೆ ಈ ಭೂಮಿ ತಯಾರಿಕೆಯಲ್ಲಿ ಬಳಕೆ ನಂತರ ಪ್ರಮುಖವಾಗಿ ಇನ್ನೊಂದು ಏನ್ ಕೆಲಸ ಬರ್ತದೆ, ಬೀಜ ಬಿತ್ತನೆ ಮಾಡತಕ್ಕಂತ ಒಂದು ಕೆಲಸನೂ ಬರ್ತದೆ. ಕೂರಿಗೆಗಳು ಬಳಸ್ತಾ ಇರ್ತೀವಿ, ಬೆಳೆಗಳಿಗೆ ಅನುಗುಣವಾಗಿ ನಾವು ಕೂರಿಗೆಯನ್ನು ಬಳಸಬೇಕಾಗ್ತದೆ. ಒಂದು ಹೇಳಬೇಕಂದ್ರೆ ಉದಾಹರಣೆಗೆ ಹೇಳಬೇಕಂತಂದ್ರೆ ಈ ಬೀಜ ಬಿತ್ತದಿತ್ತಂದ್ರೆ ಏನಾದರೂ ನಾವು ಈ ಒಂದು ಬೀಜ ಬಿತ್ತೋದು ಮತ್ತು ಗೊಬ್ಬರ ಬಿತ್ತೋದು ಏಕಕಾಲಕ್ಕೆ ಟ್ರಾಕ್ಟರ್ ಚಾಲಿತ ಉಪಕರಣ ನಾವು ಬಳಸಿದ್ರೆ ನಮಗೆ ಸುಲಲಿತವಾಗಿ ಬಿತ್ತನೆ ಕೆಲಸವನ್ನು ನಾವು ಮಾಡಬಹುದು. ಎತ್ತುಗಳ ಚಾಲಿತನಿಂದನೂ ಬಳಸಬಹುದು ಅಥವಾ ಟ್ರಾಕ್ಟರ್ ಚಾಲಿತದಿಂದನೂ ಬಳಸಬಹುದು. ಪ್ರಮುಖವಾಗಿ ಏನಂತಂದ್ರೆ ಕಡಿಮೆ ಏರಿಯಾ ಇತ್ತಂದ್ರೆ ಅದನ್ನ ನಾವು ಎತ್ತುಗಳಿಂದ ಬಳಸಿ ನಾವು ಬಿತ್ತನೆ ಕೂರಿಗೆಯನ್ನು ಬಳಸಬೇಕಾಗ್ತದೆ, ಅಥವಾ ನಮ್ಮ ಬಿತ್ತನೆ ಕಾರ್ಯ ಜಾಸ್ತಿ ಇತ್ತಂದ್ರೆ ಅದರಲ್ಲಿ ನಾವು ಟ್ರಾಕ್ಟರ್ ಚಾಲಿತವನ್ನು ಬಳಸಬೇಕಾಗ್ತದೆ. ಈ ಒಂದು ಭೂಮಿಯಲ್ಲಿ ಏನಾದರೂ ಕಸ ಇತ್ತು, ಕಳೆ ಇತ್ತು, ಅಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಬಿತ್ತನೆ ಕೆಲಸಕ್ಕಾಗಿ ರೋಟೋ ಟಿಲ್ ಡ್ರಿಲ್ ಅಂತ ಬರ್ತಾ ಇದೆ ಒಂದು ಉಪಕರಣ, ಅದನ್ನು ಕೂಡ ನಾವು ಟ್ರಾಕ್ಟರ್ ಚಾಲಿತ ಮುಖಾಂತರ ಬಳಸಬಹುದು. ಯಾಕಂತಂದ್ರೆ ಅಲ್ಲಿ ಮಣ್ಣು ಹದಗೊಳ್ಳುತ್ತದೆ, ಅದರ ಜೊತೆ ಜೊತೆಗೇನೆ ನಮಗೆ ಈ ಬಿತ್ತನೆ ಬೀಜಗಳು ಕೂಡ ಅದರಲ್ಲಿ ಭೂಮಿಯಲ್ಲಿ ಬೀಳ್ತಾವ. ಅಂದ್ರೆ ಬಿತ್ತನೆ ಬೀಜ ಕೂಡ ನಮಗೆ ಬಹಳಷ್ಟು ಇಂಪಾರ್ಟೆಂಟ್. ಅಂತಹ ಒಂದು ಕೆಲಸವನ್ನು ನಾವು ರೋಟೋ ಟಿಲ್ ಡ್ರಿಲ್ ಅಂತ ಏನ್ ಹೇಳ್ತೀವಿ ಅದರಲ್ಲಿ ನಾವು ಬಳಸಬಹುದು. ಕಸ ಎಲ್ಲಿ ಜಾಸ್ತಿ ಇರ್ತದೆ ಅಂತಲ್ಲಿ ನಾವು ಮಾತ್ರ ಅದನ್ನ ಉಪಯೋಗಬಹುದು. ಮಿಕ್ಕಿದ ಸಂದರ್ಭಗಳಲ್ಲಿ ಈ ಬಿತ್ತನೆ ಯಂತ್ರ ಏಕಕಾಲಕ್ಕೆ ಬೀಜ ಮತ್ತು ಗೊಬ್ಬರ ಯಂತ್ರಗಳನ್ನು ನಾವು ಬಳಸಬಹುದು. ಬಿತ್ತನೆ ಆದ ನಂತರ ತದನಂತರ ಮತ್ತೆ ಇನ್ನೊಂದು ಕೃಷಿ ಚಟುವಟಿಕೆ ಬರ್ತದೆ. ಈ ಕೀಟಗಳ ಬಾಧೆ ಇರಬಹುದು ಅಥವಾ ರೋಗಗಳ ಹತೋಟಿ ಮಾಡಲಿಕ್ಕೆ ಒಂದು ಸಿಂಪರಣಾ ಯಂತ್ರಗಳು ಕೂಡ ನಮಗೆ ಬಹಳಷ್ಟು ಪ್ರಮುಖವಾಗಿ ಅನಿಸ್ತದೆ. ಅಂತಹ ಒಂದು ಸಂದರ್ಭದಲ್ಲಿ ಈ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಎತ್ತುಗಳ ಮುಖಾಂತರ ಬಂಡಿ ಎಳೆದು ಅದರಲ್ಲಿ ಈ ಒಂದು ಸಿಂಪರಣಾ ಕಾರ್ಯವನ್ನು ಮಾಡಲಿಕ್ಕೆ ಒಂದು ಸುಧಾರಿತ ಯಂತ್ರೋಪಕರಣವನ್ನು ಮಾಡಿದ್ದೀವಿ. ಅದು ಬಹಳಷ್ಟು ರೈತರಿಗೆ ಉಪಯೋಗ ಆಗ್ತದೆ. ಈ ಹತ್ತಿ ಬೆಳೆಗೆ, ತೊಗರಿ ಬೆಳೆಗೆ ಮತ್ತು ಯಾವುದೇ ಇನ್ನಿತರ ಬೆಳೆಗಳಿಗೆ ಸಾಲುಗಳ ಬೆಳೆಗಳಿಗೆ ಅನುಗುಣವಾಗಿ ಈ ನಮ್ಮ ಸಿಂಪರಣಾ ಯಂತ್ರದಲ್ಲಿ ಇರತಕ್ಕಂಥ ನಾಜಲ್ಗಳು ಏನಿರ್ತವೆ ಅವನ್ನು ಅಡ್ಜಸ್ಟ್ ಮಾಡಿಕೊಂಡು ಹೊಂದಿಸಿಕೊಂಡು ಬಂಡಿ ಚಾಲಿತ ಅಥವಾ ಚಕ್ಕಡಿ ಚಾಲಿತ ಸಿಂಪರಣಾ ಯಂತ್ರವನ್ನು ಎತ್ತರದ ಬೆಳೆಗಳಿಗೆ ನಾವು ಉಪಯೋಗ ಮಾಡಬಹುದು. ಈ ಬಂಡಿ ಚಾಲಿತ ಉಪಕರಣ ಏನಿದೆ ಬಹಳಷ್ಟು ರೈತರಿಗೆ ಅನುಕೂಲವಾಗಿದೆ. ಅದೇ ರೀತಿ ಟ್ರಾಕ್ಟರ್ ಚಾಲಿತ ಸಿಂಪರಣಾ ಯಂತ್ರ ಕೂಡ ಇದೆ, ಅದನ್ನು ಕೂಡ ನಾವು ಬಳಸಬಹುದು. ಆದರೆ ಎತ್ತರದ ಬೆಳೆ, ಹತ್ತಿ ಬೆಳೆ ಮತ್ತು ತೊಗರಿ ಬೆಳೆ ಬಹಳಷ್ಟು ಎತ್ತರಗಳಾದಾಗ ಈ ಟ್ರಾಕ್ಟರ್ ಚಾಲಿತ ಉಪಕರಣ ಸಿಂಪರಣಾ ಯಂತ್ರವನ್ನು ನಾವು ಬಳಸಿದ್ರೆ ಏನಾಗ್ತದೆ, ಅಲ್ಲಿ ಗಿಡಗಳು ಮುರಿದು ಹೋಗ್ತಕ್ಕಂತ ಒಂದು ಸಂದರ್ಭತೆ ಇರ್ತದೆ. ಅನಿವಾರ್ಯತೆ ದೃಷ್ಟಿಯಿಂದ ಅದನ್ನು ಬಳಸ್ತಾ ಇರ್ತೀವಿ. ಅದರ ಬದಲಾಗಿ ನಾವು ಸುಧಾರಿತ ಯಂತ್ರೋಪಕರಣ ಸಿಂಪರಣಾ ಯಂತ್ರವನ್ನು ಕೂಡ ಬಳಸಬಹುದು. ಈ ಒಂದು ಕೃಷಿ ಯಾಂತ್ರೀಕರಣ ಸಿಂಪರಣಾ ಯಂತ್ರದಲ್ಲಿ ಸುಮಾರಾಗಿ 20-25% ನಾವು ಸಾಧನೆಯನ್ನು ಕಂಡುಕೊಂಡಿದ್ದೀವಿ. ಕೃಷಿ ಯಾಂತ್ರೀಕರಣದ ಪ್ರಮುಖತೆಯನ್ನ ಹೇಳಬೇಕಾದ್ರೆ 20-25% ಸಾಧನೆಯನ್ನ ಮಾಡಿದ್ದೀವಿ. ಈ ಸಿಂಪರಣಾ ಕಾರ್ಯದಲ್ಲಿಯೂ ಕೂಡ ನಾವು ಇತ್ತೀಚಿನ ದಿನಗಳಲ್ಲಿ ಕೈಚಾಲಿತ ಸಿಂಪರಣಾ ಯಂತ್ರ ನ್ಯಾಪ್ಸಾಕ್ ಇರಬಹುದು, ಅದೇ ರೀತಿ ಸೌರಶಕ್ತಿ ಆಧಾರಿತ ಸೋಲಾರ್ ಸಿಂಪರಣಾ ಯಂತ್ರವನ್ನು ಕೈಚಾಲಿತವಾಗಿ ನಾವು ಕೂಡ ಉಪಯೋಗಿಸಬಹುದು. ಅಂದ್ರೆ ಸುಮಾರಾಗಿ 2-3 ಎಕರೆ ಬೆಳೆಗಳಿಗೆ ಸಿಂಪರಣಾ ಕೆಲಸವನ್ನು ಮಾಡಬೇಕಾದ್ರೆ ಸೌರಶಕ್ತಿ ಚಾಲಿತ ನಾವು ಸಿಂಪರಣಾ ಯಂತ್ರವನ್ನು ಬಳಸಿದರೆ ಕಡಿಮೆ ಖರ್ಚಿನಲ್ಲಿ ನಾವು ಅದನ್ನ ಉಪಯೋಗ ಮಾಡ್ಕೋಬಹುದು. ಯಾಕಂತಂದ್ರೆ ಈ ಸೌರಶಕ್ತಿಯಲ್ಲಿ ಏನಾಗ್ತದೆ, ಡೀಸೆಲ್ ಇರೋದಿಲ್ಲ, ಪೆಟ್ರೋಲ್ ಇರೋದಿಲ್ಲ, ನಮಗೆ ಇಂಧನದ ಉಳಿತಾಯ ಕೂಡ ಆಗ್ತದೆ. ಹೆಚ್ಚಿನ ಏರಿಯಾ ಏನಾದರೂ ಇತ್ತಂದ್ರೆ ನಾವು ಟ್ರಾಕ್ಟರ್ ಚಾಲಿತ ಅಥವಾ ಎತ್ತುಗಳ ಚಾಲಿತ ಸಿಂಪರಣಾ ಯಂತ್ರವನ್ನು ಬಳಸಬೇಕು. ಅದೇ ರೀತಿ ಈ ಬಿತ್ತನೆ ಆದ್ಮೇಲೆ ರೋಗ ಹತೋಟಿ ಮಾಡ್ಲಿಕ್ಕಾಯ್ತು, ಕೀಟ ಹತೋಟಿ ಮಾಡ್ಲಿಕ್ಕೆ ಸಿಂಪರಣಾ ಯಂತ್ರವನ್ನು ನಾವು ಬಳಸ್ತಾ ಇದ್ದೀವಿ. ತದನಂತರ ಏನಾಗ್ತದೆ, ಕಳೆಗಳು ಏನಾದರೂ ನಮ್ಮ ಕೃಷಿ ಭೂಮಿಯಲ್ಲಿದ್ರೆ ಕಳೆಗಳನ್ನು ತೆಗೆದು ಹಾಕಬೇಕಾಗ್ತದೆ. ಕಳೆ ತೆಗೆದೇ ಇತ್ತಂದ್ರೆ ಏನಾಗ್ತದೆ, ಇಳುವರಿ ನಾಶ ಆಗ್ತಕ್ಕಂತ ಕಡಿಮೆ ಆಗ್ತಕ್ಕಂತ ಒಂದು ಸಂದರ್ಭದ ಹೆಚ್ಚು. ಇಂತಹ ಒಂದು ಸಂದರ್ಭದಲ್ಲಿ ಟ್ರಾಕ್ಟರ್ ಚಾಲಿತ ಕಳೆ ತೆಗೆಯುವ ಯಂತ್ರ ಅಂತ ಹೇಳಿ ನಾವು ಅದನ್ನ ಉಪಯೋಗ ಮಾಡ್ಕೋಬಹುದು. ಸಾಲುಗಳ ಮಧ್ಯೆ ಏನಾದರೂ ಕಳೆ ಇತ್ತಂದ್ರೆ ಸುಲಭವಾಗಿ ಕಳೆಯನ್ನು ನಾವು ತೆಗೆದು ಹಾಕಬಹುದು. ಸಾಮಾನ್ಯವಾಗಿ ರೈತರು ಎತ್ತುಗಳ ಚಾಲಿತ ಎಡೆಕುಂಟೆಯನ್ನು ಅವರು ರೈತರು ಬಳಸ್ತಾ ಇದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಟ್ರಾಕ್ಟರ್ ಚಾಲಿತ ಕಳೆ ಯಂತ್ರವನ್ನು ಕೂಡ ನಾವು ಬಳಸಬಹುದು ಅಂತ ಕಂಡು ಬಂದಿದೆ. ಅದೇ ರೀತಿ ಈ ಬೆಳೆ ಆದ್ಮೇಲೆ ನಾವು ಕಟಾವು ಮಾಡಲಿಕ್ಕೆ ಅಥವಾ ಈ ಒಂದು ಬೆಳೆಯನ್ನು ಕತ್ತರಿಸಲಿಕ್ಕೆ ಒಂದು ನಾವು ಸಾಮಾನ್ಯವಾಗಿ ಈ ಒಂದು ಕುಡುಗೋಲು ಅಂತ ಏನು ಸಣ್ಣದ ಉಪಕರಣ ಇದೆ, ಕೈಚಾಲಿತ ಉಪಕರಣ ನಾವು ಬಳಸ್ತಾ ಇರ್ತೀವಿ. ಭತ್ತ ಇರಬಹುದು ಅಥವಾ ಇನ್ನಿತರ ಯಾವುದೇ ಬೆಳೆ ಇರಬಹುದು, ಕಟಾವು ಮಾಡಲಿಕ್ಕೆ ಕೈಚಾಲಿತ ಉಪಕರಣ ಅಂತಂದ್ರೆ ಕುಡುಗೋಲು ಬಳಸ್ತೀವಿ. ಇಂತಹ ಒಂದು ಕುಡುಗೋಲು ಏನಿದೆ, ಇದರಲ್ಲಿ ಈ ಹಲ್ಲುಗಳು ಅದರಲ್ಲಿ ಇರ್ತಕ್ಕಂತ ಒಂದು ಶಾರ್ಪ್ನೆಸ್ ಎಡ್ಜಸ್ ಏನಿರ್ತವೆ ಅಂತದನ್ನ ನಾವು ಬಳಸಿದ್ರೆ ಸುಲಭವಾಗಿ ನಾವು ಕೆಲಸವನ್ನ ಮಾಡಬಹುದು. ಒಂದು ಇತ್ತೀಚಿನ ದಿನಗಳಲ್ಲಿ ನೀವು ಕೇಳಿರಬಹುದು ರೈತ ಬಾಂಧವರೇ, ನಾವು ಕಂಬೈನ್ ಹಾರ್ವೆಸ್ಟರ್ ಅಂತಕ್ಕಂತ ಒಂದು ಯಂತ್ರವನ್ನ ಬಳಸ್ತಾ ಇದ್ದೀವಿ. ಕಂಬೈನ್ ಹಾರ್ವೆಸ್ಟರ್ ಅಂತ ಯಂತ್ರವನ್ನು ಕೂಡ ಭತ್ತ ಮತ್ತು ತೊಗರಿ ಯಂತ್ರಗೆ ನಾವು ಬಳಸ್ತಾ ಇರ್ತೀವಿ. ಸಾಮಾನ್ಯವಾಗಿ ಏನಂತಂದ್ರೆ ಈ ಯಂತ್ರೋಪಕರಣಗಳ ಬೆಲೆ ತುಂಬಾ ಹೆಚ್ಚಾಗಿ ಇರೋದ್ರಿಂದ ಅವನ್ನ ನಾವು ಬಾಡಿಗೆ ರೂಪದಲ್ಲಿ ಕೂಡ ನಾವು ಪಡೆಯಬಹುದು. ನಮ್ಮ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಏನ್ ಮಾಡಿದ್ದೀವಿ, ಈ ಕಂಬೈನ್ ಹಾರ್ವೆಸ್ಟರ್ ಇರಬಹುದು, ರಾಶಿ ಯಂತ್ರ ಇರಬಹುದು, ಬೇರೆ ಬೇರೆ ಇರತಕ್ಕಂತ ಒಂದು ರಾಶಿ ಯಂತ್ರ ಅಂತ ಒಂದು ಸಂದರ್ಭದಲ್ಲಿ ಕೂಡ ನಾವು ಬಾಡಿಗೆ ರೂಪದಲ್ಲಿ ಪಡೆಯಬಹುದು. ಸಾಮಾನ್ಯವಾಗಿ ಏನಂತಂದ್ರೆ ದುಬಾರಿ ಬೆಲೆ ಇರೋದ್ರಿಂದ ಈ ಬಾಡಿಗೆ ರೂಪದಲ್ಲಿ ನಾವು ಯಂತ್ರಗಳನ್ನು ಬಳಸಿದರೆ ನಮಗೆ ಒಂದು ರೈತ ಬಾಂಧವರಿಗೆ ಅನುಕೂಲ ಆಗ್ತದೆ. ನಾವು ಇಂತಹ ಒಂದು ಸಂದರ್ಭದಲ್ಲಿ ಸುಧಾರಿತ ಯಂತ್ರೋಪಕರಣ ಬಳಸಿ ಈ ರೈತ ಬಾಂಧವರು ಈ ಒಂದು ಉಪಕರಣಗಳನ್ನು ಉಪಯೋಗಿಸಿದ್ರೆ ಅವರಿಗೆ ಎಲ್ಲಾ ರೀತಿಯ ಅನುಕೂಲ ಆಗ್ತದೆ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ರೈತರಿಗೆ ತಿಳಿಸಲಿಕ್ಕೆ ನನಗೆ ಸಂತೋಷ ಅನಿಸ್ತದೆ. ರೈತ ಬಾಂಧವರೇ ನಮಸ್ಕಾರಗಳು. ತಜ್ಞವಾಣಿ ಕೇಳಿದ್ರಲ್ಲ, ಈಗ ಕೇಳಿ ಸಿದ್ದರಾಮ್ ಪೊಲೀಸ್ ಪಾಟೀಲ್ ಮತ್ತು ಸಂಗಡಗರಿಂದ ತತ್ವ ಪದಗಳು. ಎಂತ ಗುರು ದೊರೆತಾನಮ್ಮ, ಎಂತ ಗುರು ದೊರೆತಾನಮ್ಮ, ಕ್ರಾಂತಿಯಲ್ಲವ ಬಿಡಿಸಿದನಮ್ಮ, ಕ್ರಾಂತಿಯಲ್ಲವ ಬಿಡಿಸಿದನಮ್ಮ, ಶಾಂತ ಮೂರುತಿ ಈತನೊಡಮ್ಮ, ಚಿಂತೆಯಲ್ಲವ ಕಳೆದ ತಂಗೆಮ್ಮ, ಶಾಂತ ಮೂರುತಿ ಈತನೊಡಮ್ಮ, ಚಿಂತೆಯಲ್ಲವ ಕಳೆದ ತಂಗೆಮ್ಮ, ಎಂತ ಗುರು ದೊರೆತಾನಮ್ಮ, ಎಂತ ಗುರು ದೊರೆತಾನಮ್ಮ. ಎಲ್ಲಿ ನೋಡಿದರಲ್ಲೇ ಇರುವವನು, ಕಲ್ಲು ಮುಳ್ಳುಗಳಲ್ಲಿ ತುಂಬಿಕೊಂಡಿಗನು, ಎಲ್ಲಿ ನೋಡಿದರಲ್ಲೇ ಇರುವವನು, ಕಲ್ಲು ಮುಳ್ಳುಗಳಲ್ಲಿ ತುಂಬಿಕೊಂಡಿಗನು, ಎಲ್ಲವೂ ತಾನಾಗಿ ಕಾಣಿಸದಿರುವನು, ಕುಲ್ಲಂಗೆ ಮಾತ್ರ ಕಾಣಿಸದಿರುವನು, ಎಂತ ಗುರುವು ದೊರೆತಾನು, ಎಂತ ಗುರುವು ದೊರೆತಾನು. ತಂತ್ರಕ್ಕೆ ಮೀರಿದಾತನು ಇಂದ್ರಶೇಖರ ನೆನೆಸಿ ಕೊಂಡಿಗನು, ಮಂತ್ರತಂತ್ರಕ್ಕೆ ಮೀರಿದಾತನು ಇಂದ್ರಶೇಖರ ನೆನೆಸಿ ಕೊಂಡಿಗನು, ಕುಂದು ಕೊರತೆಯಲ್ಲ ಬಿಟ್ಟಿಗನು, ಕುಂದು ಕೊರತೆಯಲ್ಲ ಬಿಟ್ಟಿಗನು, ಹೊಂದಿಕೊಂಡು ನಮ್ಮ ಜೊತೆ ಇರುವವನು, ಹೊಂದಿಕೊಂಡು ನಮ್ಮ ಜೊತೆ ಇರುವವನು, ಎಂತ ಗುರು ದೊರೆತಾನಮ್ಮ, ಎಂತ ಗುರು ದೊರೆತಾನಮ್ಮ. ಎಷ್ಟು ದಿನದ ನಮ್ಮ ಕಷ್ಟಗಳ ಶ್ರೇಷ್ಠ ಗುರು ಸುಟ್ಟನು ನಮ್ಮ, ಎಷ್ಟು ದಿನದ ನಮ್ಮ ಕಷ್ಟಗಳ ಶ್ರೇಷ್ಠ ಗುರು ಸುಟ್ಟನು ನಮ್ಮ, ಸೃಷ್ಟಿ ಅಧಿಕ ನೋಮ ಕೂಡಲು ರೇಷನ, ಸೃಷ್ಟಿ ಅಧಿಕ ನೋಮ ಕೂಡಲು ರೇಷನ, ದೃಷ್ಟಿಯು ನಮ್ಮಲ್ಲಿ ಕಾಣಿಸುತ್ತಿರುವನು, ದೃಷ್ಟಿಯು ನಮ್ಮಲ್ಲಿ ಕಾಣಿಸುತ್ತಿರುವನು, ಎಂತ ಗುರು ದೊರೆತಾನಮ್ಮ, ಎಂತ ಗುರು ದೊರೆತಾನಮ್ಮ, ಭ್ರಾಂತಿಯಲ್ಲವ ಬಿಡಿಸಿದ ನಮ್ಮ, ಭ್ರಾಂತಿಯಲ್ಲವ ಬಿಡಿಸಿದ ನಮ್ಮ, ಶಾಂತ ಮೂರುತಿ ಈತನು ನಮ್ಮ, ಚಿಂತೆಯಲ್ಲವ ಕಳೆದ ತಂಗಮ್ಮ, ಎಂತ ಗುರು ದೊರೆತ ನಮ್ಮ. ಜಲ್ದಿ ನೋಡಿಕೊಳ್ಳು ತಮ್ಮ ಬಂದು ದೆವಲಿ, ಬಂದು ದೆವಲಿ ಮುಂದಕ್ಕೆ ಹೋಗು ದೆವಲಿ, ಜಲ್ದಿ ನೋಡಿಕೊಳ್ಳು ತಮ್ಮ ಬಂದು ದೆವಲಿ, ಬಂದು ದೆವಲಿ ಮುಂದಕ್ಕೆ ಹೋಗು ದೆವಲಿ, ಸತಿಪತಿ ಸುತ್ತರ ಪ್ರಾಂತಿಯಲ್ಲಿ ಮುಕ್ತಿಯಾಗೋದಲ್ಲಿ, ಮುಕ್ತಿಯಾಗೋದಲ್ಲಿ ಸತಿಪತಿ ಸುತ್ತರ ಪ್ರಾಂತಿಯಲ್ಲಿ ಮುಕ್ತಿಯಾಗೋದಲ್ಲಿ, ಮುಕ್ತಿಯಾಗೋದಲ್ಲಿ ಎಲ್ಲಿ ನೋಡಿಕೊಳ್ಳು ತಮ್ಮ ಬಂದು ದೆವಲಿ, ಬಂದು ದೆವಲಿ ಮುಂದಕ್ಕೆ ಹೋಗು ದೆವಲಿ, ಎಲ್ಲಿ ನೋಡಿಕೊಳ್ಳು ತಮ್ಮ ಬಂದು ದೆವಲಿ, ಬಂದು ದೆವಲಿ ಮುಂದಕ್ಕೆ ಹೋಗು ದೆವಲಿ. ಹಿಂದೆ ಎಷ್ಟು ಜನ್ಮ ತಿರುಗಿ ನೀ ಬಂದಿ ಅಲ್ಲಿಂದೇನು ತಂದಿ, ಹಿಂದೆ ಎಷ್ಟು ಜನ್ಮ ತಿರುಗಿ ನೀ ಬಂದಿ ಅಲ್ಲಿಂದೇನು ತಂದಿ, ನರ ಜನ್ಮದಲ್ಲಿ ಸುಖ ಪಟ್ಟೆ ನಂದಿ ದಾನ ಕೊಟ್ಟೆ ನಂದಿ, ನರ ಜನ್ಮದಲ್ಲಿ ಸುಖ ಪಟ್ಟೆ ನಂದಿ ದಾನ ಕೊಟ್ಟೆ ನಂದಿ, ಎಲ್ಲಿ ನೋಡಿಕೊಳ್ಳು ತಮ್ಮ ಬಂದು ದೆವಲಿ, ಬಂದು ದೆವಲಿ ಮುಂದಕ್ಕೆ ಹೋಗು ದೆವಲಿ, ಎಲ್ಲಿ ನೋಡಿಕೊಳ್ಳು ತಮ್ಮ ಬಂದು ದೆವಲಿ, ಬಂದು ದೆವಲಿ ಮುಂದಕ್ಕೆ ಹೋಗು ದೆವಲಿ. ನಿನಗಾರುಗಿಲ್ಲ ಅಣ್ಣ ತಮ್ಮ ಬೀಗರ ಬಿದ್ದರು ಯಾರೂ ಇಲ್ಲ ನಿನಗಾರುಗಿಲ್ಲ, ತಂದೆ ತಾಯಿ ಜೋಕಿ ಮಾಡಿ ಬಿಟ್ಟರಲ್ಲ ಮುಂದಿಂದು ಗೊತ್ತೇ ಇಲ್ಲ, ತಂದೆ ತಾಯಿ ಜೋಕಿ ಮಾಡಿ ಬಿಟ್ಟರಲ್ಲ ಮುಂದಿಂದು ಗೊತ್ತೇ ಇಲ್ಲ. ಎಲ್ಲಿ ನೋಡಿಕೊಳ್ಳೋ ತಮ್ಮ ಬಂದು ದೇವಲಿ ಬಂದು ದೇವಲಿ ಮುಂದಕ್ಕೋದು ದೇವಲಿ, ಎಲ್ಲಿ ನೋಡಿಕೊಳ್ಳೋ ತಮ್ಮ ಬಂದು ದೇವಲಿ ಬಂದು ದೇವಲಿ ಮುಂದಕ್ಕೋದು ದೇವಲಿ. ಉಂಡದು ಉಟ್ಟದು ನಿನ್ನ ಹೊಟ್ಟಿಗಾಯಿತು ಇದ್ದು ಕಿಲ್ಲೆ ಉಳಿಯಿತೋ,